ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸುಸ್ಥಿರ ಕೃಷಿಯಲ್ಲಿ ಉದ್ಯಮಶೀಲತೆ ಮತ್ತು ಅಭಿವೃದ್ಧಿಯ ಅವಕಾಶಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರ ಧ್ವನಿಮುದ್ರಣವನ್ನು ಆಲಿಸುವಿರಿ. ಎಲ್ಲರಿಗೂ ನಮಸ್ಕಾರ. ನಮಗೆ ಚಾಲೆಂಜ್ ಬೇಸಿಕ್ ಚಾಲೆಂಜ್ ಇರುವುದು, ನಾವು ರೈತರೆಲ್ಲ ಕೇಳಿಗತ್ತೀವಿ ನಮಗೇನು ಇಂಡಿವಿಜುವಲ್ ಏನದ ಆದವುದು ಇದು ಅನ್ಲಿಕ್ಕದ. ಆದ್ರೆ ಮೂಲತಃ ನಾವು ಹುಡುಕಿದ್ರೆ ನಮಗೇನಿದೆ ಇವತ್ತಿನ ಮಟ್ಟಿಗೆ ನಾವು ಹಳ್ಳಿ ಹಳ್ಳಿಯೊಳಗೆ ನೋಡಿದ್ರಂತಂದ್ರೆ ಕೃಷಿಯನ್ನ ಹೆಂಗ್ ನಾವು ಉಳಿಸಬೇಕು. ಯಾಕಂದ್ರೆ ಎಲ್ಲ ನಮ್ಮ ಯುವಕರು ವಿಮುಖ ಆಗ್ತಾ ಇದಾರೆ ಕೃಷಿಯಿಂದ ಅವ್ರಿಗೆ. ಯಾಕಂದ್ರೆ ಮೂರು ಬದಲಾವಣೆ ಆಗ್ಯಾವ, ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಬದಲಾವಣೆ ಆಗ್ಯಾವ. ಒಂದನೇದು ನಮ್ಮ ಕುಟುಂಬದ ಲೈಫ್ ಸ್ಟೈಲ್, ಅಂದ್ರೆ ಯುವಕರದಾಯ್ತು ಎಲ್ಲ ಆಯ್ತು, ಜೀವನ ಶೈಲಿ ಬದಲಾಗ್ಯದ. ಎರಡನೇದಾಗಿ ಕುಟುಂಬ ಶೈಲಿ ಬದಲಾವಣೆ ಆಗಿದ್ದಕ್ಕೆ ಏನಾಗಿದ್ರಿ, ನಮಗ ಖರ್ಚು ಜಾಸ್ತಿ ಆಗ್ಯದ. ಅಂದ್ರೆ ಕುಟುಂಬ ನಿರ್ವಹಣೆ ಖರ್ಚು ಮೊದಲೇಕ್ ನಾವು ಏನ್ ಬರ್ತದ ಅದ್ರೆ ತಿನ್ಕೊಂಡು ನಮ್ಮ ಹೊಲದಾಗ ಏನ್ ಬರ್ತದ ಸಂತುಷ್ಟವಾಗಿದ್ವಿ. ಆದ್ರೆ ಯುವಕರಿಗೆ ಆಗುದಿಲ್ಲ ಈಗ, ಅದನ್ನ ಯುವಕರಿಗೆ ಆಗ್ತದ ಇಲ್ಲ, ಅವ್ರಿಗೆ ಏನ್ ಬೇಕು ಅದು ಬೇಕೇ ಬೇಕು. ಹಿಂಗಾಗಿ ಎಲ್ಲಾರು ಮನೆಗಳು ಮಿನಿಮಮ್ ನಿಮ್ಗೆ 25,000-30,000 ರೂಪಾಯಿ ತಿಂಗಳಿಗೆ ಬೇಕು. ನಮ್ಗೆ ಕೃಷಿಯನ್ನ ನಾವು ಉಳಿಸ್ಕೋಬೇಕು. ಒಂದು ಯಾರು ಒಬ್ರು, ಯಾಕಂದ್ರೆ ಆಹಾರ ಭದ್ರತೆ ಕ್ವಶನ್ ಅದ, ಸರ್ಕಾರಕ್ಕೂ ಸವಾಲ್ ಅದ ಇದೆ. ಯಾರು ಒಬ್ರು ಕೃಷಿ ಮಾಡಬೇಕು, ಬೆಳೆದ್ ಕೊಡಬೇಕು ನಮಗ. ಇವತ್ತು ನಾವು ಜಾಗೃತ ಆಗ್ಲಿಲ್ಲ, ನಾವು ಬೇಸಿಕ್ ಪ್ರಾಬ್ಲಮ್ ಎಲ್ಲರೂ ಕೈ ಜೋಡಿಸಲಿಲ್ಲ ಅಂತಂದ್ರೆ ಕೃಷಿ ಇನ್ನೊಂದು 5 ವರ್ಷಕ್ಕೆ ಉಳಿದುಲ್ರಿ. ಎಲ್ಲ ಬೇರೆದವ್ರ ಕೈ ಸಿಗ್ತದೆ. ಕೃಷಿ ಯಾರೋ ಮಾಡ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ತಾರೆ. ನೀವು 100 ಎಕರೆದಾಗ ತೆಗೆಯೋದು 5 ಎಕರೆದಾಗ ತೆಗೆಯುವಂತ ಟೆಕ್ನಾಲಜಿ ಅದಾವ, ಅವ್ರು ಮಾಡ್ಕೋತಾರ. ಈ ನಿಟ್ಟಿನೊಳಗೆ ಇದೊಂದು ಸುಸ್ಥಿರವಾದಂತಹ ಕೃಷಿ ಒಳಗೆ ನಾವು ಉದ್ಯಮಶೀಲತೆಯನ್ನು ಮಾಡಿ ಯುವಕರನ್ನ ಇದು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳದಾವ್ರಿ. ಏನ್ ಮೊದ್ಲಕ್ಕೆ ಹೆಂಗ್ ನೀವು ಸಾವಯವದಿಂದ ಮಾಡ್ಕೊಂಡು ಆರಾಮ್ ಸಾಕಷ್ಟು ಇದ್ರಿ, ಅದ್ರ ಜೋಡಿಗೆ ಉದ್ಯಮಿಯಾಗಿ ನಾವು ಇದನ್ನ ಕನ್ವರ್ಟ್ ಮಾಡಿಬಿಟ್ರೆ ನಮಗೆ ಸಾಕಷ್ಟು ಅವಕಾಶಗಳದಾವ. ಯಾಕಂದ್ರೆ ನಾವು ಪರಿಸರ ಸ್ನೇಹಿ ಒಂದು ಬೇಕು, ಎನ್ವೈರನ್ಮೆಂಟ್ ಒಂದು ಉಳಿಸಬೇಕಾಗ್ಯದ. ಅದಕ್ಕೆ ಅಗ್ರೋ ಫಾರೆಸ್ಟ್ರಿ ಅಂತವೆಲ್ಲ ಮಿಕ್ಸ್ ಮಾಡಿ ಅಂತವೆಲ್ಲ ಇದು ಮಾಡ್ಕೋಬೇಕು. ಎರಡೇದು ಖರ್ಚನ್ನ ಕಡಿಮೆ ಮಾಡಬೇಕಾಗಿದೆ ಕೃಷಿ ಒಳಗೆ. ಅದಕ್ಕೂ ನಾವು ಸಾವಯವ ಮತ್ತು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನು ನಿಮ್ಗೇನು ಸಾಧ್ಯತೆ ಅದ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಐತಿ. ಆಮೇಲೆ ಕೆಲವೊಂದು ನಾವು ರಿಸ್ಕ್ ಅಂತೀವಿ, ಈಗ ಕ್ಲೈಮೇಟ್ ಭಾಳ ಚೇಂಜ್ ಆಗಕತ್ತೈತ್ರಿ. ಮಳೆ ಆದ್ರೆ ಹುಯಿ ಅಂತ ಮಳೆ ಆಕೈತಿ, ಹೋದ್ರೆ ಮಳೆ ಒಟ್ಟು ಕ್ಲೈಮೇಟ್ ಇವತ್ತು ನೋಡ್ರಿ, ಮೋಡ ಕವಿದ ವಾತಾವರಣ, ರೋಗ ರುಜಿನ ಬಹಳ ಭಯಂಕರ ಬರಾಕತ್ತಾವ. ಅದಕ್ಕೆ ಸಸ್ಟೈನಬಲ್ ಕೆಲವೊಂದು ನಾವು ಮಾಡಿಫೈ ಮಾಡಿ ಹೆಂಗೆ ನಾವು ಬದುಕಬೇಕು. ಕೆಲವೊಂದು ಪಾರ್ಟ್ ಹಾಕಿದ್ರೆ ಒಂದ ಬೆಳೆ ಹಾಕುವಂಗಿಲ್ಲ, ಅಂತವೆಲ್ಲ ನಾವು ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿ ಹೆಂಗ್ ಬದುಕಬೇಕು, ಅದ್ರ ತಕ್ಕಂಗೆ ಉದ್ಯಮಗಳನ್ನು ಹೆಂಗ್ ನಾವು ಸೃಷ್ಟಿ ಮಾಡ್ಕೋಬೇಕೆಂಬುದನ್ನ ನಾವು ಇವತ್ತಿನ ಮಟ್ಟಿಗೆ ಅರ್ತಿಕೊಳ್ಬೇಕಾಗ್ಯದ. ಇದಕ್ಕೆಲ್ಲಾರು ಅದಕ್ಕೆ ನಾ ಹೇಳ್ತಾ ಇರ್ತೇನೆ, ಕೃಷಿ ಎಂಬುದು ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ. ಈಗ ನಾವು ಯೂನಿವರ್ಸಿಟಿ ಅವರೊಬ್ರ ಅಥವಾ ಕಾಲೇಜ್ ಅವರೊಬ್ರ ವಿಜ್ಞಾನಿಗಳೊಬ್ರ ಮಾಡ್ತೀವಿ ಅಂದ್ರೂ ಸಾಧ್ಯ ಇಲ್ಲ ಬದಲಾವಣೆ. ರೈತರೊಬ್ರ ಮಾಡ್ತೀವಿ ಅಂದ್ರೂ ಸಾಧ್ಯ ಇಲ್ಲ. ಡಿಪಾರ್ಟ್ಮೆಂಟು ಗೌರ್ಮೆಂಟು ಅವ್ರ ಇವರು ಒಬ್ಬರ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಕೃಷಿ ಅಭಿವೃದ್ಧಿ ಆಕೈತ್ರಿ. ಆದ್ರೆ ಒಂದು ಇದ್ರೊಳಗೆ ಒಂದೇ ರೀತಿ, 70% ರೈತರು ಮುಂದೆ ಬರಬೇಕು, 30% ಸಹಾಯ ತಗೋಬೇಕು, ಅಂದಾಗ ಮಾತ್ರ ಕೃಷಿ ಆಕೈತಿ. ನಾವೇನ್ ಮಾಡೀವಿ ಈಗ, ಏನೋ ಇದಾದ್ರೂ ಸದ್ಯಕ್ಕೆ ನಾವು ಬೇರೆ ಕಡೆ ನೋಡಕತ್ತೀವಿ. ನಾವು ಏನಾಗ್ಯದ ಪ್ರಾಬ್ಲಮ್, ಯಾಕಂದ್ರೆ ಏನಾರ ರೋಗ ರುಜಿನ ನಮಗೆ ಜಡ್ ಬಂತಂದ್ರೆ ನಾವು ಹೆಂಗ್ ತೋರಿಸ್ತೀವಲ್ಲ ಅದು ಬಿಟ್ಟೇ ಬಿಟ್ಟಿವಿ. ನಾವೀಗ ನಾವೇನ್ ಮಾಡ್ತೀವಿ, ಏನಾರ ಒಂದು ರೋಗ ಬಂದ್ರೂ ಸದ್ಯಕ್ಕೆ ಹಾ ನಾವು ಅದ್ರ ಬಗ್ಗೆ ಪರಿಹಾರನ ಕಂಡುಕೊಳ್ಳಿಕ್ ತಯಾರಿಲ್ಲ. ಮಾರುಕಟ್ಟೆ ಪ್ರಾಬ್ಲಮ್ ಆಯ್ತು, ನಾವು ಏನ್ ಪರಿಹಾರ ಕಂಡು ಹಿಡ್ಕೊಂಡಿವಿ. ಯಾಕಂದ್ರೆ ನಾವು ಉದ್ಯಮದಾರ ಅಂತ ಹೇಳಕತ್ತೀನಿ. ಯಾಕೆ ಉದ್ಯಮದಾರ ಹೇಳಕತ್ತೀನಿ ಅಂದ್ರೆ, ಯಾವ್ದಾರ ಒಂದು ಉದ್ಯಮಿ ಅವ್ನು ಸ್ಟಡಿ ಮಾಡಿ ಅದಕ್ಕೇನ್ ಮಾರ್ಕೆಟ್ ಐತಿ ಏನೈತಿ ಇಲ್ಲ ಅಂತ ತಿಳ್ಕೊತ, ನಾವು ತಿಳ್ಕೊಂಡು ಮುಂದುವರಿತ. ನಾವು ಹಂಗ ತಿಳ್ಕೋಬೇಕು, ಮೊದಲಕ್ಕೆ ಸಹಾಯ ಬೇಕು. ನಾವು ಹೋಗ್ತೀನಿ ಕೃಷಿ ಒಳಗೆ ಸಾಕಷ್ಟು ಇದಾವು. ಅದಕ್ಕೆ ನಾ ಹೇಳಿದೆ, 70% ನೀವು ಮುಂದುವರೆದ್ರೆ 30% ಉಳಿಕಿದವ್ರ ಸಹಾಯ ತಗೊಳ್ರಿ. ಅಂದಾಗ ಮಾತ್ರ ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಏನದ ಕೃಷಿ ಒಳಗೆ ನಮಗೆ ಸಹಕಾರ ಕೊಡ್ಲಿಕ್ಕೆ ಬರ್ತದೆ. ಇದನ್ನು ಮಾಡಲಿಲ್ಲ ಅಂತಂದ್ರೆ, ನೀವು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ಈ ಕೃಷಿಯ ಪ್ರಾಬ್ಲಮ್ ಸಮಸ್ಯೆಗಳೇನದಾವು ಯಾರೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ನಿಟ್ಟಿನೊಳಗೆ ನಾ ಕೆಲವೊಂದಿಷ್ಟು ಹೇಳ್ತೇನೆ, ನಿಮ್ಗೆ ಏನೇನು ಉದ್ಯಮಗಳನ್ನು ನೀವು ಮಾಡಬಹುದು ಇವತ್ತಿನ. ಏನೇನು ಇದು ಮಾಡ್ಕೋಬಹುದಪ್ಪ ಅಂತಂದ್ರೆ, ಒಂದು ನೀರು ಸಂರಕ್ಷಣೆ ಇದು ಮಾಡ್ಕೋಬಹುದು. ಯಾವ್ಯಾವಪ್ಪ, ಸಾವಯವ ಮತ್ತು ಕೃಷಿ ಪರಿಕರಗಳನ್ನ ನೀವೇ ಉತ್ಪಾದನೆ ನೀವು ಮನ್ಯಾಗ ಮಾಡ್ಕೋಬಹುದು. ಸಾಕಷ್ಟು ಟೆಕ್ನಾಲಜಿ ಅದಾವ. ನೀವು ಇಲ್ಲಿ ಸುತ್ತಮುತ್ತಲು ವಿಜಾಪುರ ಅವ್ರ ಇದ್ರೆ ಇಲ್ಲಿ ಹಿಟ್ಟೆ ಫಾರ್ಮ್ ಒಳಗೆ ಕೆಲವೊಂದು ಇದು ಡಿಕಂಪೋಸರ್ ಸಿಗ್ತಾವೋ ಅದು ಸಿಗ್ತಾವ, ಅದನ್ನ ತಗೊಂಡು ನಿಮ್ಮಲ್ಲಿ ಏನು ಉಳಿಕೆ ಬರ್ತಾವಲ್ರಿ, ಈಗ ಗಿಡ ಗಂಟಿವು ಅಥವಾ ದನ ತಿಂದಿದ್ದು ಇವು ಇದು ಉಳಿತೈತಲ್ಲ ನಿಮಗೆ ದಂಟ ಚಿಪ್ಪಾಡಿ ಅದು ಬರ್ತದಲ್ಲ, ಅದನ್ನ ಸದ್ಯಕ್ಕೆ ನೀವು ಕನ್ವರ್ಟ್ ಮಾಡಿ ನೀವು ಗೊಬ್ಬರ ಮಾಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಐತೆ. ಅದು ಇಲ್ಲ ಅಂತಂದ್ರೆ ಪರಿಕರಗಳನ್ನು ನಾವು ಇದು ಮಾಡ್ಕೊಳ್ಳಿಲ್ಲ. ಏಲ್ರಿ ನಮ್ಮ ಮನೆಗೆ ದನ ಪರಿ, ಯಾಕಂದ್ರೆ ದನ ಹಂಗೆ ಹೋಗೇ ಬಿಟ್ಟವ್ರು. ನಾ ಫಸ್ಟ್ ಕೇಳುದು ಅದನ್ನ, ಕೆಲವು ಮಂದಿ ಸರ್ ಸಾವಯವ ಕೃಷಿ ಮಾಡ್ತೀನಿ ಆದ್ರೆ ನನಗೆ ಏನ್ ಮಾಡ್ರಿ ನಾ ಹೆಂಗ ಏನ್ರಿ ಅಂತಂದ್ರೆ, ನಾ ಫಸ್ಟ್ ಕ್ವಶನ್ ಕೇಳುದಷ್ಟೇ, ನಿಮ್ಮ ಮನೆಗೆ ದನ ಎಷ್ಟದವ್ರಪ್ಪ ಅಂತ ಕೇಳ್ತೇನೆ. ಸಾವಯವ ಕೃಷಿ ಮಾಡ್ಬೇಕಂದ್ರೆ ಆಕಳ ಎಮ್ಮಿ ದನಗಳು ಇರ್ಬೇಕು, ಅದ ಬೇಸಡ್ ಮೇಲೆ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಆಗ್ತೀವಿ. ಎಲ್ಲರೂ ನಾವು ಕೊಂಡು ಕೃಷಿ ಮಾಡ್ತೀವಿ ಅಂತಂದ್ರೆ ನಮ್ಮ ಕೆಮಿಕಲ್ ಫಾರ್ಮಿಂಗ್ಗೆನೂ ಕಾಸ್ಟ್ಲಿ ಆಕೈತೆ ಅದು. ಅದಕ್ಕೆ ಸಾಕಷ್ಟು ನೀವು ಏನ್ ಮಾಡ್ರಿ, ನಮ್ ಕಡೆ ದನ ಪನ ಇಲ್ಲ ಅಂತಂದ್ರು ನೀವು ಏನವ ಕೆಲವೊಂದು ಈಗ ವರ್ಮಿ ಕಂಪೋಸ್ಟ್ ತಯಾರಿಕಾ ಘಟಕವನ್ನು ಹಾಕ್ಬೋದು. ನಿಮ್ಮ ಹೊಲಕ್ಕೆ ಸಫಿಸಿಯಂಟ್ ಆಗಿ ನೀವು ಬೇರೆ ಕಡೆನೂ ಮಾರಾಟ ಮಾಡ್ಕೋಬಹುದು. ಆಮೇಲೆ ಅದೇ ರೀತಿ ನೀವು ಕೆಲವೊಂದು ಬಯೋ ಏಜೆಂಟ್ಸ್ ಅದಾವ್ರಿ, ಸುಡಮೊನಸು ಟ್ರೈಕೋಗಾಮ ಅವನ್ನೆಲ್ಲ ನೀವು ಯೂನಿವರ್ಸಿಟಿ ಸಾಹಿತ್ಯದಿಂದ ಒಂದು ಸ್ವಲ್ಪ ತರಬೇತಿ ತಗೊಂಡು ಅದನ್ನು ಮಾಡಿ ಅದು ಒಂದು ಉದ್ಯೋಗಗಳನ್ನ ನೀವು ಹಳ್ಳಿಯೊಳಗೆ ಹಾಕೊಂಡ್ರಿ ಅಂತಂದ್ರೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ನಿಮ್ದು. ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಏನ್ ಬೇಕು ಆಯಾಮಗಳನ್ನೆಲ್ಲ ನೀವು ನಿಮ್ಮ ಭೂಮಿ ಕೊಟ್ಟಂಗೆ ಆಕೈತಿ, ಬೇರೆದವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಅಂದ್ರೆ ನಾವು ಏನ್ ಮಾಡಬೇಕಾಗಿದೆ, ಯಾಕೆ ನಾವು ಇದು ಸುಸ್ಥಿರ ಕೃಷಿ ಬೇಕಂತಂದ್ರೆ ಮೊದಲಿನಂಗ ನಾವು ಸ್ವಾವಲಂಬಿ ಬದುಕನ್ನ ಕಂಡುಕೊಳ್ಬೇಕಾಗಿದ್ರಿ. ಸ್ವಾವಲಂಬಿ ಬದುಕು ಹೋಗ್ಬಿಟ್ಟದ್ರೆ ಕೃಷಿಕರದ್ದು, ನಾವ್ ಏನೇ ಇದ್ರು ಏನ್ ಕೊಡ್ತೀರಿಪ್ಪ ಅಂತ ಕೇಳುವ ಪರಿಸ್ಥಿತಿ ಒಳಗೆ ಬಂದೀವಿ ನಾವು. ನಮಗ ಅದಕ್ಕೆ ಒಂದು ನಮಗೆ ಚಾಲೆಂಜಿಂಗ್ ಇರುವುದು ಕೃಷಿ ಒಳಗ ಈಗೇನು ಅಧಿಕವಾದಂತ ಖರ್ಚು ಕಡಿಮೆಯನ್ನ ಮಾಡ್ಲಿಕ್ಕೆ ಇದು ಸುಸ್ಥಿರ ಕೃಷಿ ಒಳಗೆ ನಾವೇನು ನೀವು ಸಾವಯವ ಕೃಷಿ ಪರಿಕರಗಳನ್ನು ಯೂಸ್ ಮಾಡ್ತೀವಿ, ಬಯೋ ಇನ್ಪುಟ್ಸ್ಗಳನ್ನ ತಯಾರು ಮಾಡ್ತೀವಿ, ಅಂತವೆಲ್ಲ ನಾವು ತಯಾರು ಮಾಡುವಂತ ಘಟಕಗಳನ್ನು ಹಾಕ್ಲಿಕ್ಕೆ ವಿಪುಲವಾದಂತ ಅವಕಾಶ ಐತ್ರಿ. ಬಹಳ ಏನಿದೆಲ್ಲ ಸ್ವಲ್ಪ ಶ್ರಮ. ಇದರಿಂದ ಏನಾಗೈತಿ, ನಿಮ್ಮ ಹಳ್ಳಿ ಒಳಗ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರು ಯುವಕರು ಇರ್ತಾರ, ಯುವತಿಯರು ಇರ್ತಾರ, ಅವ್ರಿಗೆ ಉದ್ಯೋಗ ಸೃಷ್ಟಿ ಆಕೈತಿ. ಗೌರ್ಮೆಂಟನ್ನು ಸಾಕಷ್ಟು ಅದಕ್ಕೆ ಅನುದಾನವನ್ನ ಸಬ್ಸಿಡಿಯನ್ನು ಕೊಡ್ತಾ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕು ನೀವು. ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕೇಳ್ತಾರ ನಮಗ ಸರ್ ಆದ್ರೆ ತೊಂದರೆನೇ ಹೇಳ್ತಾರ ಕರೆ. ಅಂದ್ರೆ ನಾವು ಮನಸ್ಸು ಮಾಡ್ಬೇಕಾಗಿರಷ್ಟ. ನಾ ಸಾಕಷ್ಟು ಕಡೆ ಹೇಳ್ತಾ ಇದೀವಿ, ಸಾಕಷ್ಟು ಬೆಳೆಸಿವಿ, ಸಾಕಷ್ಟು ಕಡೆ ರೈತ ಉತ್ಪಾದಕರ ಕಂಪನಿಗಳು ಉತ್ತೇಜನ ಕೊಡ್ತಾ ಇದೀವಿ. ನಮ್ಮ ವಿಶ್ವವಿದ್ಯಾಲಯದಿಂದ ರೈತ ಉತ್ಪಾದಕರ ಕಂಪನಿಗಳನ್ನು ಮಾಡಿಸಿದೀವಿ, ಇಲ್ಲೂ ನಿಮ್ ಬಿಜಾಪುರದಲ್ಲೂ ಸಾಕಷ್ಟು ನಾವು ಸ್ಕೋಪ್ ಕೊಡ್ತಾ ಇದೀವಿ. ಯಾರು ಬರ್ತಾರೆ ನಮ್ಮ ಕಡೆ ಗೈಡೆನ್ಸ್ ಮಾಡ್ತಾ ಇದೀವಿ. ಆದ್ರೆ ಇಚ್ಛಾಶಕ್ತಿ ಕೊರತೆ ಬಾಳ ಇದೆ ನಮ್ಮಲ್ಲಿ, ಏನು ಅವಳಿ ಜಿಲ್ಲೆಯೊಳಗೆ ಏನಿದೆ. ಯಾಕಂದ್ರೆ ನಾನು ಯಾಕೆ ಕೇಟ ಅನ್ಸೋದ್ರೆ, ನಾ ಇಲ್ಲೂ ನೌಕರಿ ಮಾಡೇನಿ, ಬಿಜಾಪುರವಾಗಿ ಮಾಡೀನಿ, ಗುಲ್ಬರ್ಗದಾಗ ಮಾಡೀನಿ, ಇಲ್ಲಿ ಬಾಗಲಕೋಟೆಯಾಗಿ ಸದ್ಯ ವಿಶ್ವವಿದ್ಯಾಲಯ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಏನದ ಅಂತಂದ್ರೆ, ಇಲ್ಲಿಯಷ್ಟು ಕೃಷಿಗೆ ಯೋಗ್ಯವಾದಂತ ಪರಿಸರ ಬೇರೆ ಯಾವ ಇದ್ರೊಳಗೂ ಸಿಗುವುದಿಲ್ಲ. ಈಗ ಮೊದಲೇ ನಾವು ವಿಜಾಪುರದಾಗ ನೀರಿನ ತೊಂದರೆ ಅಂತಿದ್ದೀವ್ರಿ. ವಿಜಾಪುರ ಜಿಲ್ಲಾ ನಾನು ಕೆಲವೊಂದು ತಗೊಂಡ್ರಿ, ಡಿವೈಡ್ ಆದ್ಮೇಲೆ ಹೇಳ್ತೇನೆ ನಿಮಗೆ. ಈ ಬಾಗಲಕೋಟೆ ಅಂಕಿ ಫುಲ್ ಸಮೃದ್ಧಿನೇ ಅದರಿ, ನೀರು ಹವಾಮಾನ ಭೂಮಿ, ಇಲ್ಲೇ ಸಾಕಷ್ಟು ಫಲವತ್ತಾದ ಭೂಮಿ ಐತಿ. ನೀರನ್ನು ನೀರಿಂದ ಕೊರತೆ ಇಲ್ಲ, ಈಗ ನೀರನ್ನು ಸಾಕಷ್ಟು ಐತಿ ಈಗ ವಿಜಾಪುರ ಜಿಲ್ಲಾದಾಗ ನೋಡಿದ್ರೆ ಒಂದು. ಆಮೇಲೆ ಸಾಕಷ್ಟು ಕ್ಲೈಮೇಟ್ ಚೆನ್ನಾಗೈತ್ರಿ ಇಲ್ಲಿ, ಏನೇ ಬೆಳ್ಕೊಂಡ್ರೆ ನೀವು ನೋಡ್ರಿ ಇಲ್ಲಿ ಅಷ್ಟು ನಮ್ಗೆ ಹಣ್ಣು ಹಂಪಲ ಸಿ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲೂ ಬರೋದಿಲ್ಲ. ಆದ್ರೆ ಒಂದು ನಮಗೆ ನಾ ಕಂಡುಕೊಂಡಿದ್ದೆ ಅಂತಂದ್ರೆ, ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಐತ್ರಿ, ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ. ಅಂದ್ರೆ ಯುವಕರಿಗೆ ನಾವು ತಯಾರು ಮಾಡ್ಬೇಕಾಗಿದೆ. ಈಗ ಇದನ್ನೆಲ್ಲ ಮಾಡ್ಲಿಕ್ಕೆ ಎಕ್ಸ್ಪೋರ್ಟ್ ಅವಕಾಶಗಳು ಜಾಸ್ತಿ ಅದಾವ. ಈಗ ಸಸ್ಟೈನಬಲ್ ಈಗೇನು ನಾವು ಏನ್ ಹೇಳಿದ್ನಲ್ಲ, ಸುಸ್ಥಿರ ಕೃಷಿ ಒಳಗೆ ಸಾವಯವದಿಂದ ಬೆಳೆದಂತ ಈಗೇನು ಸ್ವಲ್ಪ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಬೆಳೆದಂತ ವಸ್ತುಗಳಿಗೆ ನಮಗೆ ಏನು ಸಾಕಷ್ಟು ನಿಮಗೆ ಇಲ್ಲಿಂದ ಯಾಕೆ ಏನಾಗಿದೆ ಹೇಳ್ರಿ. ನಾವು ಸಾಕಷ್ಟು ಒಂದು ವ್ಯಾಲಿ ಚೈನ್ ಹಂಗ ಒಂದು ಸ್ಟ್ರೆಸ್ ಔಟ್ ಮಾಡಿದಾಗ ನಿಮ್ಮ ದ್ರಾಕ್ಷಿ ಕೆಲವೊಂದು ಇದನ್ನ ನೋಡಿದಾಗ ನಾವು ಹೆಚ್ಚಿನ ಹೆಚ್ಚು ಮಹಾರಾಷ್ಟ್ರದ ಮೇಲೆ ಡಿಪೆಂಡ್ ಆಗಿವ್ರಿ. ಅವ್ರೇನ್ ಮಾಡ್ತಾರ, ನಿಮ್ ಕಡೆಯಿಂದ ತಗೊಳ್ತಾರ ಕಡಿಮೆ ರೇಟಿಂದ, ಅದನ್ನ ಏನ್ ಮಾಡ್ತಾರ ಮುಂದ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರ, ಕ್ವಾಲಿಟಿ ಮಾಡಿ ಪ್ಯಾಕ್ ಮಾಡಿ ತಮ್ದು ಬ್ರ್ಯಾಂಡಿಂದ. ಲಿಸ್ಟ್ ನೋಡಿದ್ರ ಅಲ್ಲೇನದ ನಿಮಗೆ ನೋಡಿರ್ಬೇಕು. ಈಗ ಮನುಕ ಘಟಕ ಅವರು ಏನ್ ಮಾಡ್ತಾರ, ಅಲ್ಲಿ ಕ್ಲೈಮೇಟ್ ಸರಿ ಇಲ್ಲ ಅಂತ ಹೇಳಿ ನಮ್ ಕಡೆನೆ ಬಂದು ಹಾಕ್ತಾರ್ರಿ. ನೀವು ನೋಡಿರ್ಬೇಕು ಈ ಕಡೆ, ನೀವು ತಿಕೋಟ ಸೈಡ್ ಆ ಕಡೆ ಹೋಗ್ಬಿಟ್ರೆ ಎಲ್ಲಾ ಮಹಾರಾಷ್ಟ್ರದ ಮನುಕ ಘಟಕ ಅದಾವ. ನಮ್ಮಲ್ಲಿ ಅಷ್ಟು ಕ್ಲೈಮೇಟ್ ಇದ್ರು ಸರಿ ನಾವು ಅವ್ರು ಇದನ್ನ ಮಾಡಿ ಅವ್ರ ಸೆಡ್ಜಿಗಳಿಗೆ ಕೊಟ್ಟು ನಾವು ಕೈ ತಕೊಂಡ್ಬಿಡ್ತೀವ್ರಿ. ಮತ್ತೆ ಸಮಸ್ಯೆ ಅವ್ರ ಮೇಲೆ ಡಿಪೆಂಡ್ ಆದಕ್ಕೆ ಅವ್ರು ಏನ್ ರೇಟ್ ಹೇಳ್ತಾರ ಅದ. ಆದ್ರೆ ಅವ್ರು ಏನ್ ಮಾಡ್ತಾರ, ನಮ್ಮಲ್ಲಿ 40-50 ರೂಪಾಯಿ ಕಿಲೋ ತಗೊಂಡು 140 ರೂಪಾಯಿ ಕಿಲೋ ಮಾರ್ತಾರ. ಆದಷ್ಟು ಇಷ್ಟೇ ನಮಗೆ ಇಲ್ಲ ಸಸ್ಟೈನಬಲ್ ಯಾವಕಂದ್ರೆ ನೀವು ಗ್ರೂಪ್ ಆಗಿ ಯುವಕರು ಕೆಲವೊಂದು ಮುಂದೆ ಬರಬೇಕಾಗಿದೆ. ಸಾಕಷ್ಟು ನಾವು ಯುವಕರಿಗೆ ಉತ್ತೇಜನ ಕೊಡ್ಲಿಕ್ಕಿರ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ತಗೊಂಡು ಒಂದು ಇಲ್ಲಿ ಉದ್ಯಮದಾರರು ಇಲ್ಲೇ ನಮಗೆ ಎರಡು ಜಿಲ್ಲೆ ಒಳಗೆ ಹುಟ್ಟಬೇಕಾಗ್ಯದ್ರಿ. ಅಂದಾಗ ಮಾತ್ರ ಈ ಕಡೆ ಕೃಷಿನೂ ಉಳಿತದ, ನಿಮ್ಮ ಸಮೃದ್ಧಿಯಾದಂತ ನಾವು ಸ್ವಾವಲಂಬಿ ಬದುಕಿನ ಹತ್ರನು ಸಾಕ್ತೇವೆ. ಈಗ ಇನ್ಪುಟ್ ಇದಾದ್ಮೇಲೆ ಎರೆಹುಳು ಗೊಬ್ಬರದ್ದು ಒಂದು ವರ್ಮಿ ವಾಶು ಅವನ್ನೆಲ್ಲ ತಯಾರು ಮಾಡುವಂತ ಘಟಕಗಳನ್ನ ನೀವು ಹಾಕೊಂಡು ಸಾಕಷ್ಟು ನಮ್ಮ ಭೂಮಿಯನ್ನ ಸಮೃದ್ಧನೂ ಮಾಡಬಹುದು, ಸಾಕಷ್ಟು ಹೆಚ್ಚಾದ ಇದನ್ನಂತ ನಾವು ಉದ್ಯಮವಾಗಿ ಮಾಡಿಕೊಂಡು ಖರ್ಚನ್ನ ಕಡಿಮೆ ಮಾಡಿ ಅದರಿಂದ ನಾವು ಲಾಭವನ್ನ ಗಳಿಸ್ಕೋಬೇಕಾಗ್ತದೆ. ಆಮೇಲೆ ಈಗ ನೀಮ್ ಬೇಸ್ಡ್ ಎಲ್ಲ ಪೆಸ್ಟಿಸೈಡ್ಸ್ ಬರ್ತಾವೆ, ಅದನ್ನು ಎಲ್ಲ ನೀವು ಘಟಕಗಳನ್ನ ನೀವು ಎಲ್ಲ ಯುವಕರಿದ್ದೀರಿ, ಯುವಕರು ಯಾರ್ಯಾರಿದ್ದೀರಿ ಹಾಕೊಳ್ಳುವಂತ ಸಾಕಷ್ಟು ಅವಕಾಶಗಳಾದವು. ಅದನ್ನು ಬೇಕಂದ್ರೆ ನೀವು ತರಬೇತಿ ಬೇಕಂದ್ರೆ ಈಗ ಸಾಕಷ್ಟು ಇಲ್ಲೂ ಹಿಟ್ಟಳೆ ಫಾರ್ಮ್ ಅದ, ಕೆ ವಿ ಕೆ ಅದ, ನಮ್ಮ ವಿಶ್ವವಿದ್ಯಾಲಯ ಅದ. ನೀವು ಒಂದು 10-15 ಮಂದಿ ಕೂಡಿ ಬಂದು ನಮ್ಗೆ ಇಂಥ ಟ್ರೈನಿಂಗ್ ಬೇಕಪ್ಪ ನೀವು ಬಯೋಫೆಸ್ಟಿಸೈಡ್ ಅಂತಂದ್ರೆ ಸಮಗ್ರವಾದಂತ ಒಂದು ತರಬೇತಿಯನ್ನು ತಗೊಂಡು ತರಬೇತಿ ತಗೊಂಡು ನೀವೇ ಆದಂತ ಮಾಡುವಂತ ಒಂದು ಉದ್ಯಮವನ್ನ ನೀವು ಮಾಡ್ಕೋಬಹುದು ಇದನ್ನ. ಆಮೇಲೆ ನಾವು ಈಗ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದ್ರಿ. ಈಗ ಎಸ್ಪೆಷಲಿ ನಮಗೆ ಒಂದು ಸ್ವಲ್ಪ ಹಿಂದಿನ ತಲೆಮಾರಿನವ್ರಿಗೆ ಸ್ವಲ್ಪ ಇದಾಗುವುದೆಲ್ಲ, ಇವ್ರಿಗೆಲ್ಲ ವಯಸ್ಸಾದವ್ರಿಗೆ ನಮ್ಮ ವಯಸ್ಸಿನವ್ರಿಗೂ ಹೇಳ್ತೀವಿ ನಾವು ಈಗ ಈಗ ಅಡ್ವಾನ್ಸ್ ಟೆಕ್ನಾಲಜಿಗೆ ನಾವು ಹೊಂದ್ಕೊಳ್ಳೋದು ಬಹಳ ಕಷ್ಟ ಆಕೈತ್ರಿ. ಆದ್ರೆ ಯುವಕರು ಈಗ ಅಂಗೈಯಾಗಿ ಅವ್ರು ಫಾಸ್ಟ್ ಆಗಿ ಅದಕ್ಕೆ ನಿಖರ ಕೃಷಿ ಮತ್ತು ಅದ್ರ ಉದ್ಯೋಗಗಳನ್ನು ತಾವು ಮಾಡಬಹುದು. ಸೆನ್ಸಾರ್ಗಳನ್ನು ಅಳವಡಿಕೆ ಪ್ರಿಸಿಷನ್ ಫಾರ್ಮಿಂಗ್ ಮಾಡಿದ್ರೆ ನಾವು ಎಷ್ಟೋ ಖರ್ಚುಗಳನ್ನ ಉಳಿಸಬಹುದು. ಅವ್ರಿಗೆಲ್ಲ ಗೊತ್ತೈತೆ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿ ಇಲ್ಲೇ ಕೂತ, ಈಗ ನೀವು ನೋಡಿರ್ತೀರಿ ಈಗ ಇಲ್ಲೇ ಕೂತಲ್ಲೇ ನಿಮ್ಮ ಮನ್ಯಾಗ ನೀವು ಬೋರ್ ಗೀರಿ ಎಲ್ಲ ಬಂದ್ ಮಾಡುವಂತ ಟೆಕ್ನಾಲಜಿ ಬಂದೈತೆ. ಮೊಬೈಲ್ ಒಳಗೆ ನೀವು ಬೋರ್ ಆನ್ ಮಾಡ್ತೀರಿ, ಬಂದ್ ಮಾಡ್ತೀರಿ, ಕರೆಂಟ್ ಆನ್ ಮಾಡ್ತೀರಿ, ಆಫ್ ಮಾಡ್ತೀರಿ ಅಂತಾವು. ಇನ್ನೊಂದು ಪ್ರಿಸಿಷನ್ ಫಾರ್ಮಿಂಗ್ ಒಳಗೆ ನಿಖರ ಬೇಸಾಯದೊಳಗೆ ಏನಾಕೈತಿ, ಈಗ ಒಂದು ಭೂಮಿ ಇರ್ತೈತಿ ಎಲ್ಲ ಕಡೆ ನೀವು ನೋಡಿರ್ಬೋದು, ಕೆಲವೊಂದು ಕಡೆ ವೇರಿಯೇಷನ್ ಇರ್ತೈತಿ ಕ್ರಾಪ್. ವೇರಿಯೇಷನ್ ಕ್ರಾಪ್ ಇದ್ದಾಗ ಅಲ್ಲಿ ನಿಖರವಾದಂತ ಈ ಮೈಸೂರೊಳಗೆ ಹೇಳುವಂತ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಬಂದವು. ಹೆಂಗದ ಇಲ್ಲಿ ಇದೆ ಇಷ್ಟ ಗೊಬ್ಬರ ಬೇಕಪ್ಪ, ಇಷ್ಟ ನೀರ್ ಬೇಕು, ಈ ಕಡೆ ಇಷ್ಟು ಬೇಕು ಇಷ್ಟು ಬೇಕು ಅಂತವನ್ನ ನಾವು ಕಂಟ್ರೋಲ್ ಕಂಡೀಷನ್ ಒಳಗ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ ಆಗಿ ನಾವು ಖರ್ಚನ್ನ ಕಡಿಮೆ ಮಾಡಿ ಇದರಿಂದ ಏನಾಕೈತಿ ಮತ್ತೆ ಉದ್ಯೋಗ ಸೃಷ್ಟಿ ಆಕೈತಿ ಯುವಕರಿಗೆ, ಅದರೊಳಗೆ ತಂತ್ರಜ್ಞಾನ ಹೊಂದಿದವ್ರಿಗೆ ಆಸಕ್ತಿ ಬೆಳೀತೈತ್ರಿ. ಇಂಥವೆಲ್ಲ ಬೇಕವ್ರಿಗೀಗ ನಾವು ಹೋಗಿ ಸುಮ್ಮನೆ ಹಂಗೆ ಇದು ಮಾಡ್ಕೊಳ್ತೀವಿ ಅಂತಂದ್ರೆ ಆಸಕ್ತಿ ಕಳ್ಕೊಂಡು, ಯಾಕಂದ್ರೆ ಅವ್ರಿಗೆ ಇನ್ಕಮ್ ಬೇಕ್ರಿ ಈಗಿನ ಯುವಕರಿಗೆ. ಅಂಥವೆಲ್ಲ ಉದ್ಯೋಗ ಸೃಷ್ಟಿ ಮಾಡಿ ಸಾಕಷ್ಟು ಅವಕಾಶಗಳನ್ನ ನಾವು ಪಡ್ಕೋಬಹುದು. ಆಮೇಲೆ ಈಗ IoT ಬೇಸ್ಡ್ ಇಂಟರ್ನೆಟ್ ಬೇಸ್ಡ್ ಟೆಕ್ನಾಲಜಿ ಕೆಳಗೊಂದವ ಅದಾವು, ಅಂಥವೆಲ್ಲ ಯೂಸ್ ಮಾಡ್ಕೊಂಡು ಹೇಳಿದ್ವಲ್ಲ ಈಗ ಇಂಟರ್ನೆಟ್ ಬೇಸ್ಡ್ ನೀವೆಲ್ಲ ಸೆನ್ಸಾರ್ ಇಂಟರ್ನೆಟ್ ಬೇಸ್ಡ್ನ ಈಗ ನೀವು ನೀರು ಬಂದ್ ಮಾಡೋದು ಇಲ್ಲ ಕೂತಲ್ಲಿ ನೀರು ಬಂದ್ ಮಾಡೋದು ಅಂತ ಅಳವಡಿಕೆಗಳನ್ನೆಲ್ಲ ಮಾಡುವಂತ ಒಂದು ಟೆಕ್ನಾಲಜಿ ಒಂದು ಕಂಪನಿಯನ್ನು ಇಲ್ಲ ತೆಗೆದು ನೀವೆಲ್ಲ ಇದು ಮಾಡ್ಕೊಂಡ್ರೆ ಸದ್ಯಕ್ಕೆ ಅಲ್ಲಿ ಉದ್ಯೋಗ ನಿಮಗೆ ಸೃಷ್ಟಿ ಆಗಿದೆ. ಆಮೇಲೆ ಈಗ ಕೆಲವೊಂದು ಹೇಳ್ತಿರ್ತೀವಿ ನಾವು ಸ್ಪ್ರೇಯಿಂಗಿಗೆ ಸ್ಪ್ರೇಯರ್ ಮಾಡಕ್ಕೆ ಅದಕ್ಕೆಲ್ಲ ಈ ಸಿಗುದಿಲ್ಲ ಅಂದ್ರೆ ಈಗ ಡ್ರೋನ್ ಒಳಗೆ ಸಾಕಷ್ಟು ಇದಾಗ್ಯಾವ್ರಿ, ಅಡ್ವಾನ್ಸ್ ಆಗೈತಿ ಡ್ರೋನ್ ಟೆಕ್ನಾಲಜಿ. ನೀವು ಇಲ್ಲೇ ಕೂತಲ್ಲಿ ಕೈಲಿ ಹಾರಿಸಿ ನೀವು ಇಡೀ ಒಂದಿನಾಗ 10 ಎಕರೆ 12 ಎಕರೆ ನೀವು ಬೇಕಾದಂತ ಸ್ಪ್ರೇ ಮಾಡ್ಕೊಳ್ಬಹುದು. ಅದರಿಂದ ಇನ್ನೊಂದು ಏನಾಗೈತಿ ಕರೆಕ್ಟ್ ನಾವು ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ ಇದನ್ನ ನೋಡ್ಕೊಂಡ್ಬಿಟ್ರೆ ಸಿಸ್ಟಮೆಟಿಕ್ ಆಗಿಬಿಟ್ರೆ ಯಾವ ಕ್ರಮಿಗೆ ಎಷ್ಟು ಉಳಿಬೇಕು ಅಂದ್ರೆ 50% ನಿಮಗೆ ಏನಾಗೈತಿ ಔಷಧ ಒಳಗೂ ಉಳಿತಾಯ ಆಕೈತಿ. ಔಷಧ ಖರ್ಚು ಅನ್ನೆಸೆಸರಿ ವೇಸ್ಟ್ ಆಗುದಿಲ್ಲ ಏನಿಲ್ಲ. ಅಂತ ಟೆಕ್ನಾಲಜಿನ ನೀವು ಬೆಳೆಸಿಕೊಂಡು ಈಗ ಯಾರು ಯುವಕರು ಇರ್ತಾರ ಅವ್ರ ತರಬೇತಿಗೆ ಸಾಕಷ್ಟು ಗೌರ್ಮೆಂಟ್ ಇದಿರ್ತೈತಿ, ಸಾಕಷ್ಟು ಇದನ್ನ ತರಬೇತಿಯನ್ನು ತಗೊಂಡು ನಿಮ್ಮಲ್ಲಿ ಆಪರೇಷನ್ ಮಾಡಿದ್ರೆ ಅಲ್ಲಿಯೂ ನಿಮ್ಮ ಹಳ್ಳಿ ಒಳಗೆ ಉದ್ಯೋಗ ಸೃಷ್ಟಿ ಆಕೈತ್ರಿ. ಇದೊಂದು ಉದ್ಯಮಕ್ಕೆ ನಿಮಗೆ ಸಾಕಷ್ಟು ಅನುಕೂಲ ಅದಾವ. ಆಮೇಲೆ ನೆಕ್ಸ್ಟ್ ಈಗ ಡಾಟಾ ವಿಶ್ಲೇಷಣೆ. ಈಗ ಇನ್ನೊಂದೇನಾದ್ರಿ ನಮಗೆ ಮಾರುಕಟ್ಟೆ ಮಾಹಿತಿ ಆಯ್ತು ಅಥವಾ ಪ್ರೈಸ್ ಫೋರ್ಕಾಸ್ಟಿಂಗ್ ನಮ್ಗೆ ಬಹಳ ಮಂದಿ ಕೇಳ್ತಿರ್ತಾರ ಮುಂದೆ ಏನಾಗೈತೆ ನಾವು ಇಟ್ಕೋಬೇಕಾ ಬೇಡಪ್ಪ ಈಗ ತೊಗರಿ ನಾವು 3 ತಿಂಗಳು ಇಟ್ಕೋಬೇಕೋ ಬೇಡ ಅಂತ ಡಾಟಾ ವಿಶ್ಲೇಷಣೆ ಮಾಡ್ಲಿಕ್ಕೆ ನಮಗೆ ಸಾಕಷ್ಟು ಈಗ ಟೆಕ್ನಾಲಜಿ ಐತ್ರಿ. ಒಂದು ಇದು ಮಾಡೇವು ಅದನ್ನು ನಾವು ಮುಂದುವರೋದನ್ನು ಎಕುರಿಸಿ ತರೋದು ಬಹಳ ಕಷ್ಟ ಐತ್ರಿ. ಯಾಕಂದ್ರೆ ಇದು ಕಾಂಪ್ಲೆಕ್ಸ್ ಅಲ್ಲ, ಎಲ್ಲಿಂದ ಬರ್ತೈತಿ ಹೆಂಗ್ ಯಾವ ಕಡೆಯಿಂದ ಇದಾಗ್ತದೆ ಅಂಬುದು ಹೇಳೋದು ಕಷ್ಟ ಆಗ್ತದೆ. ಆದ್ರೆ ಈಗಿನ ಪರಿಸ್ಥಿತಿ ಒಳಗೆ ಒಂದು ನಮ್ಮ ಧಾರವಾಡ ಯೂನಿವರ್ಸಿಟಿಯಿಂದ ನಮ್ಮ ಜೇಮಿ ರವಿಟ್ರು ಬಂದಾರ, ಡಾಕ್ಟರ್ ಜೇಮಿ ರವಿಟ್ರು ನಮ್ಮ ಸ್ನೇಹಿತರು, ಅವರು 3 ತಿಂಗಳವರೆಗೂ ನಿಮ್ಗೆ ಸಾಕಷ್ಟು ಹೇಳ್ಬೋದು ಅಷ್ಟೆ, ಈಗ ಇಟ್ಕೋಬೇಕು ಬೇಡ ಅಂತ ಹೇಳಿ ಅದನ್ನ ಇನ್ನೂ ನಾವು ರಿಫೈನ್ ಮಾಡಿ ಅದನ್ನೆಲ್ಲ ವಿಜ್ಞಾನಿಗಳು ಇದನ್ನ ಮಾಡ್ಕೋತಾ ಇದ್ದೇವೆ. ಆ ನಿಟ್ಟಿನೊಳಗೂ ಕೆಲವೊಂದು ಮಾರುಕಟ್ಟೆ ಮಾಹಿತಿ ಕನ್ಸಲ್ಟೆನ್ಸಿ ತೆಗೆದ್ರಪ್ಪ ಮಾರುಕಟ್ಟೆ ಒಂದು ಕನ್ಸಲ್ಟೆನ್ಸಿ ಒಳಗೆ ಯುವಕರಿಗೆ ಹೆಂಗೆ ಅವಕಾಶ ಐತೆ ಅಂದ್ರೆ ಟ್ರೈನಿಂಗ್ ಕೊಟ್ಟು ಈಗ ಸಾಕಷ್ಟು ಕಂಪ್ಯೂಟರ್ ಒಳಗೆ ನಿಮಗೆಲ್ಲ ಮಾರುಕಟ್ಟೆ ಮಾಹಿತಿ ಒಳಗೆ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ನಿಮಗೆ, ಬೆಲೆ ಎಲ್ಲೈತಿ ಏನೈತಿ ಹೆಂಗೈತಿ ಅಂತ ಗೊತ್ತಾಗೋದಿಲ್ಲ. ಒಂದು ಕನ್ಸಲ್ಟೆನ್ಸಿ ಒಂದು ಹೇಳಿದ್ರೆ 5 ರೂಪಾಯಿ ಹಿಂಗೆ ಅದೊಂದು ಉದ್ಯೋಗವನ್ನು ನೀವು ಸೃಷ್ಟಿ ಮಾಡ್ಕೋಬಹುದು. ಪರೇಸ್ ಪಡ್ಕೊಂಡು 5 ರೂಪಾಯಿ ಇಟ್ಕೋರಿಗೆ ಕೊಡ್ರೆ ಮುಂದೆ ನೋಡೋಣ ಅಂತ ಹೇಳಿ. ಇದು ಕಾಂಪ್ಲೆಕ್ಸ್ ಅದ, ಯಾಕಂದ್ರೆ ಬಹಳ ವೇರಿಯೇಷನ್ ಎಕ್ಯುರೇಸಿ ಹೇಳೋದು ಬಹಳ ಕಷ್ಟ ಐತಿ. ಆದರೂ ಈ ಕೆಲವೊಂದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿರೋದ್ರಿಂದ ಸಾಕಷ್ಟು ಕಡೆಯಿಂದ ಡೇಟಾಗಳನ್ನು ತಗೊಂಡು 20 ವರ್ಷ 30 ವರ್ಷ ಡೇಟಾಗಳನ್ನು ತಗೊಂಡು ಅನಾಲಿಸಿಸ್ ಮಾಡುವಂತ ಶಕ್ತಿ ಯುವಕರಿಗೆ ಐತಿ. ಎಲ್ಲ ಕಂಪ್ಯೂಟರೈಸ್ ಸಾಕಷ್ಟು ಟೆಕ್ನಾಲಜಿ ಅದಾವ, ಅವನ್ನೆಲ್ಲ ತಗೊಂಡು ನಾವು ಅನಾಲಿಸಿಸ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ತಗೊಂಡು ಮಾರುಕಟ್ಟೆ ವ್ಯವಸ್ಥೆಯನ್ನು ಸ್ವಲ್ಪ ಇದು ಮಾಡ್ಕೋಬಹುದು. ಅದೇ ರೀತಿ ನಮ್ಗೆ ಆನ್ಲೈನ್ ಒಳಗೆ ಬಯರ್ಸ್ ಗೇರ್ಸ್ ಎಲ್ಲ ಸಿಗ್ತಾರೆ, ಸಾಕಷ್ಟು ಬಯರ್ ಸೆಲ್ಲರ್ ಮೀಟನ್ನು ಮಧ್ಯಾಹ್ನ ನಮ್ಮಲ್ಲಿನೂ ಮಾಡಿದ್ವಿ. ನೀವು ಬೇಕಂದ್ರೆ ಒಂದು ನಾವು ಖರೀದಾರ್ದು ಮತ್ತು ಬಯರ್ಸದು ಒಂದು ವಾಟ್ಸಪ್ ಗ್ರೂಪ್ ಮಾಡಿನಿ, ನಾ ಇಲ್ಲಿವರೆಗೆ ಕೊಡ್ತೀನಿ, ಅದನ್ನು ಸ್ಕ್ಯಾನ್ ಮಾಡಿ ಇಡ್ತಾರೆ, ಅದು ಸ್ಕ್ಯಾನ್ ಮಾಡ್ಕೊಂಡು ಅದು ಗ್ರೂಪಿಗೆ ಜಾಯ್ನ್ ಆಗ್ರಿ. ಸಾಕಷ್ಟು ಡಿಸ್ಕಷನ್ ಏನು ಡಿಮಾಂಡ್ ಅದ ಅವರು ಹಾಕಿರ್ತಾರೆ, ಸಾಕಷ್ಟು ಅವಕಾಶಗಳು ಅದಾವು. ನೆಕ್ಸ್ಟ್ ಈಗ ಸಾವಯವ ಮತ್ತು ಸುಸ್ಥಿರ ಕೃಷಿ ಒಳಗೆ ಬೆಳೆದಂತ ಇದಕ್ಕೆ, ಯಾಕಂದ್ರೆ ಯಾಕೆ ನಮಗೆ ಅಡ್ವಾಂಟೇಜ್ ಐತೆ ಅಂದ್ರೆ ನಮ್ಮನ್ನು ಹಿಡ್ಕೊಂಡು ಹೇಳ್ತೀನಿ, ಈಗ ಆರೋಗ್ಯ ಕಡೆ ಬಹಳ ಲಕ್ಷ್ಯ ಉಂಟಾದ್ರೆ ಜನಕ್ಕೆ, ಈ ಬಹಳ ಹೇಳಿದ ಕೂಡ ರೊಕ್ಕಕ್ಕೆ ಕ್ಷಣತನ ಮಾಡುದಿಲ್ರಿ. ಏ ಸಾವಯವ ಐತಿ, ಕೃಷಿಗೆ ನೈಸರ್ಗಿಕವಾಗಿ ಬೆಳೆದಾನ, ಸುಸ್ಥಿರವಾಗಿ ಚೆನ್ನಾಗಿ ಇದು ಮಾಡ್ಕೊಂಡಾರ ಅವ್ರು ಬೆಳೆದಾರ, ನಮಗೊಂದು ಸ್ವಲ್ಪ 10 ರೂಪಾಯಿ ಜಾಸ್ತಿ ಕೊಟ್ಟರು ಅದನ್ನ ತಗೊಳ್ಳೋಣ ಅಂತ ಅನ್ನು ಐತಿ. ಅದಕ್ಕೆ ನಮಗೆ ವ್ಯಾಲ್ಯೂವೇಷನ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂವೇಷನ್ ಉದ್ಯಮ ಅಂದ್ರೆ ಬೆಲೆ ಮೌಲ್ಯವರ್ಧನೆ, ಈಗ ಜ್ಯೂಸ್ ಮಾಡೋದು ಅಥವಾ ಈಗ ಶೇಂಗಾ ಹಿಂಡಿ ಮಾಡೋದು. ನಾವೊಂದು ನಮ್ಮ ರೈತ ಉತ್ಪಾದಕರ ಕಂಪನಿ ಒಳಗೆ ನೋಡ್ರಿ, ರೈತ ಉತ್ಪಾದಕರ ಕಂಪನಿ ಒಳಗೆ ಒಂದು ಇಲ್ಲೇ ಬೆಳಿಗ್ಗೆ ಆತರ ಅದ್ರಿ ಹೊನ್ನಿಯಾಳದೊಳಗ, ಅಲ್ಲೇನ್ ಮಾಡೇವು ನಾವು ಶೇಂಗಾದ ಒಡಿದ್ರು ಶೇಂಗಾ ಎಣ್ಣಿದ ಹಾಕ್ಸಿಲ್ಲ ನಾವು. ಎಷ್ಟು ಸಿಂಪಲ್ ಮತ್ತೆ ಎಷ್ಟು ಲಾಂಗ್ ಟರ್ಮ್ ಐತಿ ನೋಡ್ರಿ, ನಿಮ್ಮಲ್ಲೂ ಶೇಂಗಾ ಬಾಳ ಬೆಳಿತೀರಿ, ಅದಕ್ಕೆ ಇದನ್ನ ಎಕ್ಸಾಂಪಲ್ ಹೇಳಕತ್ತೀನಿ. ನೀವೆಲ್ಲ ಗ್ರೂಪ್ ಕೂಡಿ ಒಂದು ಶೇಂಗಾದ ಶೇಂಗಾ ಒಡಿಯುವ ಮಷಿನ್ ಏನ್ರಿ, ಶೇಂಗಾ ಹೊಡಿತೀರಲ್ಲ ನೀವು, ಶೇಂಗಾ ಹೊಡಿದು ಅದಕ್ಕೆ ಗ್ರೇಡಿಂಗ್ ಮಾಡೋದು. ಚಲೋ ಕಾಳು ದಪ್ಪ ದಪ್ಪ ಕಾಳು ಬರ್ತೈತಿ ನಿಮ್ಮಲ್ಲೆಲ್ಲ ನೋಡಿ, ಮೊಟ್ಟ ಮೊಟ್ಟ ಕಾಳೆಲ್ಲ ಏನಿರ್ತೈತಿ ಪ್ಯಾಕ್ ಮಾಡಿ ನಿಮ್ದ ಬ್ರ್ಯಾಂಡ್ ಮಾಡಿ ಯುವಕರಿಗೆಲ್ಲ ಮಾಡ್ಕೊಂಡು ಚಲೋ ಚಲೋ ಮಾಲ್ಗಳಿಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತೆಗಿಸಿ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಅವಕಾಶವನ್ನು ನಿಮಗೆ ಸೃಷ್ಟಿ ಮಾಡ್ಕೋಬಹುದು. ಇದರಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಐತಿ ಅಂತ ಕಾಳು ಮಾಡಿದ್ದು. ಸರ್ ಎರಡನೇದು ಮತ್ತು ಮೂರನೇದು ಹೆಂಗೆ ಉದ್ಯೋಗ ಸೃಷ್ಟಿ ಆಕೈತಿ ಹೇಳ್ತೀನಿ ಕೇಳ್ರಿ. ಎರಡನೇ ಕ್ವಾಲಿಟಿ ಬರ್ತೈತಿ ಸಣ್ಣ ಕಾಳು ಅಥವಾ ಇನ್ನೊಂದು ಒಡಕ ಕಾಳು ಬರ್ತೈತಿ. ನಿಮ್ಮಲ್ಲಿ ಶೇಂಗಾ ಹಿಂಡಿ ಮಾಡ್ತಿರಲ್ರಿ, ಶೇಂಗಾ ಹಿಂಡಿ ಮಾಡಲಿಕ್ಕೆ ನೀವು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳದಾವು, ಕೆಲವೊಂದು ಯುವತಿಯರಿಗೆ ಯುವಕರಿಗೆ ಶೇಂಗಾ ಹಿಂಡಿ ಮಾಡಿಸಿ ಅದನ್ನು ಪ್ಯಾಕ್ ಮಾಡಿ ನಿಮ್ದಾದಂತ ಬ್ರ್ಯಾಂಡ್ ಒಳಗೆ ಮಾರಾಟ ಮಾಡಿದ್ರಂದ್ರೆ ಅಲ್ಲೇನಾಕೈತಿ ಉದ್ಯೋಗ ಸೃಷ್ಟಿ ಆಕೈತಿ ಯುವಕರಿಗೆ, ಸಾಕಷ್ಟು ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಆಕೈತಿ. ಮೂರನೇದು ಇನ್ನೊಂದು ಏನು ವ್ಯಾಲ್ಯೂವೇಷನ್ ಮಾಡಬಹುದಪ್ಪ ಅಂತಂದ್ರೆ ಶೇಂಗಾ ಚಿಕ್ಕಿ, ಅದು ಕೆಡುವುದಿಲ್ಲ ಏನಲ್ಲ. ಈ ಯಾವುದೇ ಕೆಡಲ್ದಂತ ವಸ್ತು ನೀವು ಎಣ್ಣೆ ಮಾಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಐತಿ, ಇವಾಗನೆಲ್ಲ ಮಾಡ್ಕೊಂಡ್ರಿ ಅಂತಂದ್ರೆ ಸಾಕಷ್ಟು ಅವಕಾಶಗಳದಾವ್ರಿ. ಅಂತ ಒಂದು ಯೋಚನೆಯನ್ನ ನಾವು ಮಾಡಬೇಕು. ಸಸ್ಟೇನಿಂಗ್ ವ್ಯಾಲ್ಯೂಯೇಷನ್. ಅದೇ ರೀತಿ ನೀವು ಫ್ರೂಟ್ ಜ್ಯೂಸ್, ಫ್ರೂಟ್ ಇದು ಈಗ ಲಿಂಬಿ ಬಾಳ ಬೆಳಿತೀರಿ, ಲಿಂಬಿ ಒಳಗೆ ಸಾಕಷ್ಟು ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಅದಾವ್ರಿ. ನಾ ಕೆಲವು ಮಂದಿ ಕೇಳಿದಾಗ ಸರ್ ಎಲ್ಲಿ ಮಾರಾಟ ಮಾಡ್ಬೇಕು ಬಿಡ್ರಿ, ಲಿಂಬಿ ಜ್ಯೂಸ ಕುಡಿಯುದಿಲ್ಲ, ಲಿಂಬಿದ ಇದನ್ನ ಮಾಡುದಿಲ್ಲ ಅಂತ ಹೇಳಿ. ಇಲ್ಲ ಒಬ್ರು ನಮ್ಮ ಸಿದ್ದು ಪೂಜಾರ ಅವರು ಸಾಕಷ್ಟು ಇಲ್ಲ ಮಾಡ್ಲಿಕ್ಕೆ ಮುತ್ತಿಗೆ ಹತ್ತಾರ್ರಿ. ಈಗ ಲಿಂಬಿದೇನು ಸೊಟ್ಟಿಂದ ಹಿಡ್ಕೊಂಡು ಎಲ್ಲ ವ್ಯಾಲ್ಯೂಯೇಷನ್ ಮಾಡ್ಕೋತಾರ. ಅದಕ್ಕೆ ನೀವು ಗ್ರೂಪ್ ಆಗಿ ನೀವು ಮಾಡಿಕೊಂಡು ಯಾವಾಗಲೂ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಡಿಮಾಂಡ್ ಬೇಡಿಕೆ ಯಾವುದಕ್ಕೂ ಇರುವುದಿಲ್ಲರಿ, ಬೇಡಿಕೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲಿ ನಾವು ಹೇಳ್ತಾ ಇದ್ದೀವಿ, ಅದಕ್ಕೆ ನಾವು ಉದ್ಯಮದಾರ ಆಗಿವಿ, ಬೇಡಿಕೆಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ನೋಡಿರಿ ನೀವು ಯಾವ್ದೋ ಒಂದು ಇದಕ್ಕೆ ಹೋಗ್ರಿ, ಅಡ್ವರ್ಟೈಸ್ ಈಗ ಎಲ್ಲರೂ ಟಿವಿ ನೋಡ್ತೀರಿ, ಎಲ್ಲರೂ ಧಾರಾವಾಹಿ ನೋಡ್ತೀರಿ, ಬೇಡಿಕೆಯನ್ನು ಹೆಂಗ್ ಕ್ರಿಯೇಟ್ ಮಾಡ್ಕೋತಾರ್ರಿ? ಅಡ್ವರ್ಟೈಸ್ ಸಾಕಷ್ಟು ಅಡ್ವರ್ಟೈಸ್ ಮಾಡ್ತಾರಿಲ್ರಿ, ಮಾಡಿದ್ರೆ ನಮ್ಗೆ ಅಟ್ರಾಕ್ಷನ್ ಹೋಗಿ ಹೋಗಿ ಹೋಗಿ ಹೋಗಿ ಅದನ್ನ ಕೇಳ್ತೀವಿ ನಾವು ಹೊರತು. ಈಗ ನಮ್ಗೆ ಯಾವ ವಸ್ತು ಬೇಕಾಗಿರ್ತದೆ ಅದನ್ನ ಕೇಳುದಿಲ್ಲ, ಅದು ಯಾವ್ದು ಬ್ರ್ಯಾಂಡ್ ಇದು ಇರ್ತದಲ್ರಿ ಅದನ್ನ ಕೇಳ್ತೀವಿ. ಹಂಗ ನೀವು ವ್ಯಾಲ್ಯೂಯೇಷನ್ ಮಾಡಿ ನಿಮ್ದೇ ಅಂತ ಬ್ರ್ಯಾಂಡ್ ಅನ್ನ ಪ್ರಮೋಷನ್ ಮಾಡಿ ಬೇಡಿಕೆಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಒಂದ್ ಸಲ ನಿಮ್ದು ಬೇಡಿಕೆ ಕೂತ್ ಅಂತಂದ್ರ ತಲೆಯಾಗ ಜನಕ್ಕೆ ಅದನ್ನ ಹುಡ್ಕೊಂಡು ಬರ್ತಾರ. ನಾವ್ ಹೆಂಗ್ ಹುಡ್ಕೊಂಡು ಹೋಗ್ತೀವಿ, ಅದ ಗ್ರಾಹಕರು ಎಲ್ಲರೂ ನಮಂಗ ಸೇಮ್, ನಾವು ಗ್ರಾಹಕರನ್ನ ಸೇಮ್. ಇಂಥವೆಲ್ಲ ನಾವು ಅವಕಾಶಗಳನ್ನ ಸಾಕಷ್ಟು ಅವಕಾಶಗಳನ್ನ ನಾವು ಮಾಡ್ಕೋಬಹುದು. ವ್ಯಾಲ್ಯೂಯೇಷನ್ ನಿಮ್ಮಲ್ಲಿ ಹಂಗೆ ಸಾಕಷ್ಟು ವೇಸ್ಟ್ ಆಗೈತ್ರಿ, ಫ್ರೂಟ್ ಬಾಳ ಬೆಳಿತೀರಿ, ಲಿಂಬಿ ಬಾಳ ಬೆಳಿತೀರಿ, ದ್ರಾಕ್ಷಿ ಐತಿ, ದಾಳಿಂಬೆ ಐತಿ, ಅದಕ್ಕೆಲ್ಲ ವ್ಯಾಲ್ಯೂಯೇಷನ್, ಅದಕ್ಕೆಲ್ಲ ತರಬೇತಿ ತಗೊಳ್ದು ಒಂದು ಯೂನಿಟ್ ಉದ್ಯಮಿ ಆಗ್ಬೇಕಾಗಿದ್ರಿ. ಇಲ್ಲೇ ಉದ್ಯಮಿ ಆಗ್ಲಿಕ್ಕೆ ನಾವು ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ರೀ. ಇಲ್ಲೇ ನಮಗೆ ಎಕ್ಸ್ಪೋರ್ಟ್ಗೆ ಒಂದು ಟೆಸ್ಟಿಂಗ್ ಲ್ಯಾಬ್ ಹಾಕ್ಲಿಕ್ಕೆ ಪ್ರೈವೇಟ್ಗಳಿಗೆ ಉತ್ತೇಜನ ಕೊಡ್ತಾ ಇದೀವಿ ನಾವೀಗ. ಯಾರು ಎಲ್ಲ ಎಫ್ ಯುಗಳಿಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತೆಗಿಸಿ, ಈಗೇನಾಗೈತಿ ನಮಗೀಗ ಎಕ್ಸ್ಪೋರ್ಟ್ ಲೈಸೆನ್ಸ್ ಇರ್ತದ ಎಲ್ಲ ಇರ್ತದ, ಉಳಿಕೆ ಪ್ರಮಾಣ ಪತ್ರ ಬೇಕಾಗ್ತದ. ಅದಕ್ಕೆ ಅದನ್ನು ಮಾಡ್ಕೊಳಿಕ್ಕೆ ಯಾರು ಒಬ್ರು ಮುಂದೆ ಬಂತಂದ್ರೆ ಇಲ್ಲೇ ನಮಗೆ ಅಪೇಡದಿಂದ ಒಂದು ಇದಾದಂತ ಉಳಿಕೆ ಪ್ರಮಾಣದ ಟೆಸ್ಟಿಂಗ್ ಲ್ಯಾಬನ್ನ ಅವಳಿ ಜಿಲ್ಲೆಯೊಳಗೆ ಎಲ್ಲರೂ ಒಂದಾಗಲಿ. ಯಾಕಂದ್ರೆ ನಮ್ಗೆ ಏನಾಗ್ತದ್ರಿ, ನಮಗೆಲ್ಲ ನಾವು ಪೆರಿಷಬಲ್ ಬೇಗ ಕುಳಿಯುವಂತ ವಸ್ತುಗಳನ್ನು ಬೆಳಿತೀವಿ ನಾವು, ತರಕಾರಿ ಆಗಲಿ, ಫ್ರೂಟ್ಸ್ ಆಗಲಿ, ಹಣ್ಣು ಹಂಪಲುಗಳನ್ನ ನಾವು ಬೆಳಿತೀವಿ. ಈಗ ನಾವು ಬೆಂಗಳೂರು ಪುಣೆನೋ ಅಲ್ಲಿ ನಮ್ಮ ಉಳಿಕೆ ಪ್ರಮಾಣ ನಾವು ಕಳಿಸಿ ಬರ್ಬೇಕಂತಂದ್ರೆ ನಮ್ದು ಇಲ್ಲಿ ಉಳಿಕೆ ಏನಾಗಿರ್ತದ ಗತಿ? ನೀವು ಲಿಂಬೆ ಟೆಸ್ಟ್ ಕಳಿಸ್ತೀರಿ, ಅದನ್ನ ಉಳಿಕೆ ಪ್ರಮಾಣ ನಾವು ಹೊರದೇಶಕ್ಕೆ ಕಳಿಸ್ಬೇಕಂದ್ರೆ ಉಳಿಕೆ ಪ್ರಮಾಣ ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಆದ ಒಂದು ಲ್ಯಾಬ್ ಇಲ್ಲಿ ನಮಗೆ ಆಗ್ಬೇಕಾಗ್ಯದ್ರಿ. ಆ ನಿಟ್ಟಿನೊಳಗೆ ಯಾರು ಉದ್ಯಮದಾರ ಬಂದ್ರೆ ಪಬ್ಲಿಕ್ ಪ್ರೈವೇಟ್ ಇದ್ರೊಳಗೆ ನಾವು ಟ್ರೈ ಮಾಡ್ತಾ ಇದೀವಿ, ನೀವು ಕೈ ಜೋಡಿಸಬಹುದು. ಸಾಕಷ್ಟು ಯುವಕರಿಗೆ ಅದರಿಂದ ಏನಾಗ್ತದೆ, ಉದ್ಯೋಗ ಸೃಷ್ಟಿ ಆಗೈತಿ, ಉದ್ಯಮಶೀಲತೆ ನಿಮಗೆ ಇದೊಂದು ಅವಕಾಶ, ದೊಡ್ಡ ಅವಕಾಶ ಐತ್ರಿ, ದೊಡ್ಡ ಅವಕಾಶ. ಯಾಕಂದ್ರೆ ಅದಕ್ಕೆ ಮೊದಲೇ ಹೇಳಿದೆ, ನಾವು ಸಾಕಷ್ಟು ಕ್ವಾಲಿಟಿ ಬೆಳಿತೀವಿ, ಇಲ್ಲ ಡಿಮಾಂಡ್ ಭಾಳ ಐತಿ. ನಿಮ್ ಲಿಂಬಿದ್ ಹೆಂಗ್ ಡಿಮಾಂಡ್ ಐತೆ ಅಂತಂದ್ರೆ, ನಾನು 3 ವರ್ಷ ಕೆಳಗೆ ನಾನು 12 ರೈತ ಉತ್ಪಾದಕರನ್ನ 40 ರೈತರನ್ನ ದೆಹಲಿ ಕರ್ಕೊಂಡು ಹೋಗಿದ್ರಿ. ಅಜಾದ್ಪುರ್ ಮಂಡಿ ಐತೆ ಐತೆ ಅಲ್ಲಿ, ಅಜಾದ್ಪುರ್ ಮಂಡಿ ನೀವು ತೆಗೆದು ನೋಡ್ಬೇಕು ಯೂಟ್ಯೂಬ್ನೊಳಗೆ ನೋಡ್ರಿ, ಇದನ್ನ ನೋಡ್ರಿ. ಅದು ಜಗತ್ತಿನೊಳಗೆ ದೊಡ್ಡ ಮಾರುಕಟ್ಟೆ, ನಮ್ಮ 3 ದಿನ ಇದ್ರು 3 ದಿನ ಪೂರ್ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಲ್ಲಿ ಏನಿದ್ದಾರೆ, ಒಂದೊಂದು ಅಸೋಸಿಯೇಷನ್ ಅದವ್ರು, ಲಿಂಬಿ ಬೆಳೆಗಾರರ ಮಾರಾಟ ಬೈಯರ್ಸ್ ಅಸೋಸಿಯೇಷನ್ ಅವ್ರ ಅಧ್ಯಕ್ಷ ಇದ್ದಾರೆ, ದಾಳಿಂಬ್ರಿದ್ದು ಇದ್ದಾರೆ, ಇದಿದ್ದಾರೆ. ಒಂದು ಲಿಂಬಿದ ಹೇಳ್ತೀನಿ, ನಾವು ಏಪ್ರಿಲ್ಗೆ ಹೋಗಿದ್ದೀವಿ ರೀ. ಏಪ್ರಿಲಾಗಿ ಹೋದ್ರೆ ಅಲ್ಲಿ ಲಿಂಬಿ ಬೆಳೆ ನಮಗಿಲ್ಲೇ 40-50 ರೂಪಾಯಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀವಿ. 3 ವರ್ಷಗಳಿಗೆ 50-60 ರೂಪಾಯಿ ಅನ್ಕೊಡ್ರಿ, 50-60 ರೂಪಾಯಿ ಕಿಲೋ ಇಲ್ಲಿತ್ತೆ ಏನ್ರಿ. ನಮಗೆ ಹೆಂಗಾದ್ರೆ ಒಂದು ಸ್ವಲ್ಪ ಇಳುವರಿ ಕಡಿಮೆ ಇದ್ರು ಆ ಟೈಮ್ದೊಳಗೆ ಸದ್ಯಕ್ಕೆ ನಮ್ಗೆ ಹೆಂಗೆ ವರ್ಕೌಟ್ ಆಗೈತಿ, ನಾವು ಅದಕ್ಕೆ ಹೇಳತ್ತೇನ್ರಿ. ನಾನು ನಮ್ಮೆಲ್ಲ ಲಿಂಬಿ ಬೋರ್ಡ್, ನಮ್ಮ ಇಲ್ಲ ಎಫ್ ಯುಗಳು ಲಿಂಬಿ ಬೋರ್ಡಿಂದ ಮಾಡಿದ್ದೆ ಎಫ್ ಯುಗಳಿಗೆಲ್ಲ ಹೇಳಿನಿ ನಾನು. ಅಲ್ಲಿ ನಮಗೆ 170-200 ರೂಪಾಯಿ ಕಿಲೋ. ನೀವು ಮ್ಯಾಲಿನ 30 ರೂಪಾಯಿ ತೆಗೀರಿ ನೀವು, ನಾವು ಇಲ್ಲಿ 60-70 ರೂಪಾಯಿ ಕೊಡೋ ಬದಲಿ 100 ರೂಪಾಯಿ ನಿಮ್ಗೆ ಖರ್ಚು ಹಿಡಿದ್ರು ನಿಮ್ಗೆ 70-100 ರೂಪಾಯಿ ಒಂದು ಕಿಲೋ ಕುಳಿತಿತ್ತು. ಅದನ್ನ ನೀವು ಉದ್ಯಮಿದಾರರಾಗಿ ಯೋಚನೆ ಮಾಡ್ರಿ. ನಾವು ಫೆಸಿಲಿಟೇಟ್ ಮಾಡ್ತೀವಿ, ಎಲ್ಲ ಟೈಮ್ದು ನಾವು ಬರ್ಲಿಕ್ಕೆ ಆಗುದಿಲ್ಲ. ಒಂದು ನಿಮಗೆ ಅವಕಾಶಗಳನ್ನು ಕೊಟ್ಟಿವಿ, ಒಂದೆರಡು ಸಲ ಹೋಗ್ರಿ, ನಿಮ್ಗೆ ಒಂದ್ ಸಲ ಹೋದ್ರೆ 1,000 ರೂಪಾಯಿ ಖರ್ಚಾಕಿತ್ತು, ಅಭ್ಯಾಸ ಮಾಡ್ರಿ. ಅಲ್ಲಿ ಮೋಸ ಆಗುದಿಲ್ಲ, ಯಾಕಂದ್ರೆ ನೀವು ಯಾರ ಎಲ್ಲ ಕಡೆ ಹಂಗ, ಯಾಕಂದ್ರೆ ನೀವು ಎಲ್ಲೇ ಬಿಟ್ಟು ಕಾನ್ಫಿಡೆನ್ಸ್ ಇಲ್ಲದ ಇದಾತಂತಂದ್ರೆ ಹಂಗೆ ಹೆದರ್ಬೇಡ್ರಿ. ಯಾಕಂದ್ರೆ ನಾವು ನೀರಾಗ ಇಳಿದಾಗ ಮಣಕಾಲ್ ಮಠ ಬರ್ತಿತ್ತು, ಉದ್ದ ಬರ್ತಿತ್ತು, ಎದಿ ಮಠ ಬರ್ತಿತ್ತು, ಅವಾಗ ಈಸು ಬರ್ತೈತಿ. ನಾವು ನೀರಾಗ ಇಳಿದಾಗ ಮಾತ್ರ ಈಸು ಬರ್ತೈತಿ, ಇಲ್ಲಾದ್ರೆ ಬರುದಿಲ್ಲ. ಹಂಗೆ ನಾವು ಮೊದಲೇ ಹೋಗಿ ಒಂದು ಸ್ಟಡಿ ಮಾಡಿ ಬಂದ್ರೆ ಯುವಕರು ಮುಂದಾಳತ್ವ ತಗೊಳ್ರಿ, ಅದು ಸ್ಟಡಿ ಮಾಡಿ ಬರ್ರಿ. ನಾ ಹೇಳಿದ ಮೇಲೆ ಅಂತ ನಂಬಬೇಡ್ರಿ. ಅಲ್ಲಿ ಲಿಂಬೆ ಅಧ್ಯಕ್ಷರಿಗೆ ಅಥವಾ ನೀವು ಏನ್ ಬೆಳಿತೀರಿ, ದಾಳಂಬ್ರಿ ಅಧ್ಯಕ್ಷರು ಇದಾರೆ, ಅವನೊಂದು ಕ್ರಾಪ್ ವೈಸ್ ಬೇರೆ ಬೇರೆ ಅಧ್ಯಕ್ಷರು ಇದಾರೆ ಖರೀದಾರದಲ್ಲಿ ಬೆಟ್ಟಾಗಿ, ಅವರು ಅದೇ ಹೇಳಿದ್ರು ನಮ್ಗೆ ಚಾಲೆಂಜ್ ಹೇಳಿದ್ರು, ನೀವು ಏನ ಮಾಡ್ರಿ ಸರ್, ನಮ್ಮ ಕೈಯಾಗ ನಾವು ಬೇರೆದವ್ರಿಗೆ ಅವ್ರು ನೇರವಾಗಿ ಕೊಟ್ರೆ ಏನಾರ ಆಸೆಗೆ ಬಿದ್ದು 10-5 ರೂಪಾಯಿಗೆ ಜಾಸ್ತಿ ಕೊಟ್ರೆ ಅಂತಂದ್ರೆ ನಾವು ಜವಾಬ್ದಾರಿ ಅಲ್ಲ ರೊಕ್ಕದ. ಈಗ ನಮ್ಮ ಹತ್ರ ಹೋತಂದ್ರೆ ಒಂದು 5-10 ರೂಪಾಯಿ ಕಡಿಮೆ ಹೋದ್ರು ಸದ್ಯಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂದ್ರೆ ಅದನ್ನ ಇಷ್ಟವರೆಗೂ ಆಶ್ವಾಸನೆ ಕೊಟ್ಟಾರ. ಇದರಿಂದ ಇದೊಂದು ಉದ್ಯಮವನ್ನ ನೀವು ಏನು ಯುವಕರಿದ್ದೀರಿ, ಇದೊಂದು ನೀವು ನಿಮ್ಮ ಹಳ್ಳಿಯಲ್ಲಿ ಸಾಕಷ್ಟು ಸಸ್ಟೇನ್ ಮಾಡಿ ಅಂಥ ಮಾರುಕಟ್ಟೆಗಳನ್ನು ಹಿಡಿಯುವಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ನಾವು ಗೋವಾದೊಳಗೂ ಸಾಕಷ್ಟು ಅವಕಾಶ ಅದಾವು, ನಿರಂತರವಾಗಿ ಅವ್ರಿಗೆ ಸಾಕಷ್ಟು ಬೇಡಿಕೆ ಸಾಕಷ್ಟು ಸಪ್ಲೈ ಐತಿ. ಅಲ್ಲಿ ನಮ್ಮಲ್ಲಿ ಹೆಂಗ ಗೌರ್ಮೆಂಟ್ ಆಗಿ ಹಾಪ್ಕಾಮ್ಸ್ ಐತಿ, ಅಲ್ಲಿ ಕೋಆಪ್ಟಿವ್ ಬಗಾಯ್ತಾರ ಸೊಸೈಟಿ ಐತಿ, ಅವ್ರ ಜೋಡಿ ಅಗ್ರಿಮೆಂಟ್ ಮಾಡ್ಕೋತಾರ. ಸಾಕಷ್ಟು ನಾವು ನೇರವಾದಂತ ಇದು ಮಾಡಿದ್ರೆ ಉದ್ಯೋಗ ಸೃಷ್ಟಿ ಮಾಡಿ ಯುವಕರು ಮುಂದೆ ಬಂದ್ರೆ ಸಾಕಷ್ಟು ಅವಕಾಶಗಳು ಅದಾವು. ನಮ್ಮ ಮತ್ತೆ ಬೇಡಿಕೆನೂ ಜಾಸ್ತಿ ಐತ್ರಿ ನಮ್ಮ ವಿಜಾಪುರ ಮತ್ತು ಬಾಗಲಕೋಟೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ನಾವು ಏನ್ ಬೆಳೆ ಬೆಳಿತೀವಲ್ಲ ಅದಕ್ಕೆ, ಯಾಕಂದ್ರೆ ನಮ್ಮ ಕ್ಲೈಮೇಟ್ ಸುಟೇಬಲ್ ಐತ್ರಿ, ಎಲ್ಲಾನು ಸುಟೇಬಲ್ ಐತಿ, ಭೂಮಿನೂ ಚೆನ್ನಾಗೈತೆ ನಮ್ದು. ಏನ್ ಹಿಂಗ್ ಭೂಮಿ ನೀವೆಲ್ಲ ಹೋಗ್ರಿ ಬೇರೆ ಕಡೆ ಸಿಗುವುದಿಲ್ಲ. ಸಾಕಷ್ಟು ನಮಗೆ ವ್ಯಾಲ್ಯೂವೇಷನ್ ಏನೈತಿ ಇಲ್ಲಿ, ಸಾಕಷ್ಟು ಅವಕಾಶ ಐತ್ರಿ ಸಸ್ಟೈನಬಲ್ ಆಗಿ ನಾವು ಇರಬೇಕಂತಂದ್ರೆ. ಒಂದು ನಮ್ಮ ಕೃಷಿಯನ್ನು ಉಳಿಸ್ಲಿಕ್ಕೆ ಸಹಕಾರ ಆಗೈತಿ ಹೆಂಗಂದ್ರೆ, ಅವ್ ಸೈಡ್ ವ್ಯಾಲ್ಯೂವೇಷನ್ ಎಲ್ಲ ಮಾಡ್ಕೊಂಡು ಯುವಕರು ಒಂದ್ 4-5 ಮಂದಿ ಉದ್ಯೋಗ ಸೃಷ್ಟಿ ಆಕೈತಿ ಹಳ್ಳ್ಯಾಗ. ಮತ್ತೆ ಸೈಡ್ ಬೈ ಸೈಡ್ ತಮ್ಮ ಹೊಲಗಳನ್ನ ಕೃಷಿಯನ್ನ ಮಾಡ್ಕೋತ ಆರಾಮಾಗಿ ಇರ್ಬೋದು. ಮೂರನೇದಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಸಾಕಷ್ಟು ಅದಾವ ಇದಕ್ಕೆ. ಆಮೇಲೆ ಸೋಲಾರ್ ಡ್ರೈಯರ್ ಗಳನ್ನು ನೀವು ಹಾಕಬಹುದು, ಇಲ್ಲ ಬೆಳಗ್ಗೆ ಇರೋದ್ರಿಂದ ಸೋಲಾರ್ ಡ್ರೈಯರ್ ಮಾಡಿದ್ರೆ ನಿಮ್ಗೆಲ್ಲ ಡ್ರೈಯರ್ ಯೂನಿಟ್ಸ್ ಅದಾವು ಎಲ್ಲ ಅದಾವು. ನಿಮ್ಗೆ ಇಲ್ಲೇ ಈಗ ಸಿದ್ಧಗಿರಿ ಒಳಗೆ 12 ಇದ್ರೊಳಗೆ ಒಬ್ರು ಹಾಕ್ಯಾರ ಸೋಲಾರ್, ಇದು ಪಾಲಿಹೈಡ್ರೋ ಕಾರ್ಬನ್ ಸೋಲಾರ್ ಡ್ರೈಯರ್ ಅಂತ ಐತ್ರಿ. ಡ್ರಮ್ ಸ್ಟಿಕ್ ಏನ ಇದಲ್ಲ, ನುಗ್ಗಿಯಲ್ಲಿ ಡ್ರೈ ಮಾಡುವಂತ ಒಂದು ಡ್ರೈಯರ್ ಹಾಕ್ಯಾರ ನಮ್ಮ ಸ್ನೇಹಿತರಿಂದ, ಅದು ಅವಕಾಶಗಳನ್ನು ಕೊಡ್ತೀನಿ. ಅದೇ ಮನುಕಕ್ಕೂ ಒಳ್ಳೆ ಡ್ರೈಯರ್ ಮಾಡ್ಲಿಕ್ಕೆ ನಿಮ್ಗೇನ ಈಗ 15 ದಿನಗಟ್ಟಲೆ ಸುಟ್ಕೊಂಡು ಇದು ಮಾಡೋ ಬದಲಿನೂ ಆ ಪಾಲಿಹೈಡ್ರೇಟ್ ಅದನ್ನು ನೋಡಿದ್ರಿಂದ ಅದೇ ಟೆಕ್ನಾಲಜಿ ಒಳಗನ ಮನುಕನು ಮಾಡುವಂತ ಟೆಕ್ನಾಲಜಿ ಬಂದೈತ್ರಿ. 3 ದಿನದಾಗ ನಿಮಗೆ ಒಂದು ಟನ್ ಬೇಕಾದಂಗೆ 15-21 ದಿನ ಬೇಕು ಮನುಕ್ ಮಾಡಕ್. ಆ ಡ್ರೈಯರ್ ಒಳಗೆ ನೀವು ಇದಾತಂದ್ರೆ 3 ದಿನದಾಗ ಆ ಡ್ರೈಯರ್ ಯೂನಿಟ್ ಯಾರಾದ್ರೂ ಯುವಕರು ಬಂದು ಮುಂದೆ ಹಾಕಿದ್ರೆ ಅಂತಂದ್ರೆ ಒಂದು ಟನ್ನದು ಅಥವಾ 2 ಟನ್ನದು ನಿಮ್ ಕೆಪಾಸಿಟಿ ಮೇಲೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತೈತಿ ಇನಿಷಿಯಲ್ ಖರ್ಚು. ಆದ್ರೆ 3 ದಿನದಾಗ ವಿತ್ ಕೆಮಿಕಲ್ ಫ್ರೀ, ಈಗಂಕಿ ಸಾಧ್ಯ ಆಗಿಲ್ಲ ನಿಮಗೆ ಎಷ್ಟೋ ನೀವು ಇದು ಮಾಡಿದ್ರು ಸದ್ಯಕ್ಕೆ. ನೀವು ಸ್ವಲ್ಪ ಹಾಕೊಂಡು ಮೈನೂ ಸುಡ್ಕೋಬೇಕು ಜನಕ್ಕೆ, ಮುಂದಾದ್ರೂ ಆರೋಗ್ಯದ ಮೇಲೂ ಅದ್ರ ದೇಹಕ್ಕೆ ಉಳಿಕೆ ಪ್ರಮಾಣ ಇರ್ತದೆ, ಅದ್ರ ಆರೋಗ್ಯ ದೃಷ್ಟಿಯಿಂದನು ಕೆಲವೊಂದು ಹಿಂಜರಿತಾರೆ ನಿಮ್ಮ ಬೇಡಿಕೆಯನ್ನ. ಅದ ನೀವು ಆರ್ಗ್ಯಾನಿಕ್ ಇಷ್ಟು 3 ದಿನದಾಗ ನಾವು ಸೋಲಾರ್ ಡ್ರೈಯರ್ ಹಾಕಿ ಇದು ಮಾಡಿವಿ ಅಂತನ್ಲಿಕ್ಕೆ ಸಾಕಷ್ಟು ಅದೊಂದು ಉದ್ಯಮನ ನೀವು ಪ್ರಾರಂಭ ಮಾಡಬಹುದು. ಸರಿ, ಈಗ ಅಭ್ಯಾಸ ಮಾಡ್ರಿ, ನಾವು ಹೇಳ್ತೀವಿ ಒಂದ್ ಕೂಡ ಎಕ್ಸಾಮ್ ಕಲೆ ಬರಾಕ್ ಹೋಗ್ಬೇಡ್ರಿ, ಅಭ್ಯಾಸ ಮಾಡ್ರಿ, ಟ್ರೈನಿಂಗ್ ತಗೊಳ್ರಿ, ಟ್ರೈನಿಂಗ್ ಕೊಡಿಸ್ತೀವಿ ನಾವು ನಿಮ್ಗೆ. ಯಾರು ಇಂಟ್ರೆಸ್ಟ್ ಅದ, ಯಾಕಂದ್ರೆ ಹಸಿ ಹೋದ ನಮ್ಮ ಕಡೆ ಬರಬೇಕು. ನಾವು ಉಲ್ಟಾಗಿವೀಗ ನಮ್ಮ ವಿಶ್ವವಿದ್ಯಾಲಯ ನಾವು ಏನ್ ಮಾಡ್ಲಿಕ್ಕೆ ಉಲ್ಟಾ, ಯಾರು ಹಸಿ ಹೋದ ನಮ್ಮ ಕಡೆ ಬರಬೇಕು. ಈಗ ನಾವಾಗೆ ನಿಮ್ ಕಡೆ ಬರುತ್ತಾ ಬಿಟ್ಬಿಟ್ಟಿವಿ ನಾವೀಗ, ಹಸಿವುದ ಬರ್ರಿ. ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದೀವಿ. ನಾ ಹೇಳಿದ್ನಲ್ಲ, ಇದು ಕಾಂಪ್ಲೆಕ್ಸ್ ಪ್ರೊಸೆಸ್, ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಾವು ಕೃಷಿಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಅದ. ಈಗೇನು ನಮ್ಮ ಸುಸ್ಥಿರ ಕೃಷಿಯನ್ನ ಮಾಡ್ಬೇಕಂತೀವಲ್ಲ ಅದನ್ನು ಉಳಿಸ್ತೀವಿ, ಕೃಷಿಯನ್ನು ಉಳಿಸ್ತೀವಿ. ಮೊದಲೇಕ್ಕೆ ನಾವು ಕೃಷಿಯನ್ನು ಉಳಿಸಿ ನಮ್ಮ ಆಹಾರ ಭದ್ರತೆಯನ್ನ ನಾವು ಖಚಿತಪಡಿಸ್ಕೋತೇವೆ. ಇಲ್ಲ ಬೇರೆಯವ್ರ ಕೈಯಾಗ ಹೋಗುದಿಲ್ಲ, ಇಲ್ಲಾಂದ್ರೆ ಈಗ ಹೋಗ್ಬಿಡ್ತದ್ರಿ. ಇನ್ನೊಂದು 5 ವರ್ಷಕ್ಕೆ ನೋಡ್ರಿ, ಈಗೆಲ್ಲ ಬಂದಾರ ಕಡೆ ಮಲ್ನಾಡ್ರಿ ಜನಲ್ಲ ಸುಂಟಿ ನೀವು ಕೇಳಿರ್ಬೇಕು, ಸುಂಟಿ ಕೇಳಿರಿ. ಒಬ್ಬೊಬ್ರು ಯಾರೋ ಕಾಂಟ್ರಾಕ್ಟ್ ತಗೊಂಡ್ಬಿಡ್ತಾರ, ಸುಂಟಿ ಬೆಳಿಲಿ ಕೊಟ್ಬಿಟ್ಟಾರ ಭೂಮಿ ಎಲ್ಲ, ಹಾನಗಲ್ಲು ಶಿವಮೊಗ್ಗ ಆ ಕಡೆ ಎಲ್ಲ, ನಮ್ ಕಡೆ ಇನ್ನೂ ಪುಣ್ಯ ಬಂದಿಲ್ಲ. ಅದೊಂದು ಅದನ್ನು ಉಳಿಸ್ಬೇಕಾಗಿ ನಾವು, ಅಂತ ಚಾಲೆಂಜ್ ನಮ್ಮ ಬಹಳ ಐತಿ. ಅದಕ್ಕೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಮಾಡೋಣ ಅಂತ ಈ ನಿಟ್ಟಿನೊಳಗೆ ಹೇಳ್ತೀನಿ. ಸಾಕಷ್ಟು ಅವಕಾಶಗಳದಾವು ಯುವಕರಿಗೂ. ನೀವು ಹಳ್ಳ್ಯಾಗನ ಉದ್ಯೋಗ ಸೃಷ್ಟಿ ಏನ್ ನಮ್ಮ ಮಾಡಿಕೊಂಡು ಅಂದ್ರೆ ಈ ಕಾಲದ ತಕ್ಕಂಗೆ ನಾವು ಬದಲಾವಣೆ ಆಗ್ಬೇಕ್ರಿ. ಮೊದಲಿನಂಗೆ ನಾವು ಮ್ಯಾನುವಲ್ ಮಾಡ್ತೀವಿ ಅಂದ್ರೆ ಆಗುದಿಲ್ಲ. ಅದ್ರ ತಕ್ಕಂಗೆ ಯುವಕರು ಇರಬೇಕಂತಂದ್ರೆ, ಹಳ್ಳಿ ಒಳಗೆ ಇರಬೇಕು, ತಮ್ಮ ಕೃಷಿಯನ್ನ ತಮ್ಮ ಭೂಮಿಯನ್ನು ಉಳಿಸ್ಕೋಬೇಕಂತಂದ್ರೆ ಸುಸ್ಥಿರ ಕೃಷಿ ಒಳಗೆ ನಾವು ಉದ್ಯಮವನ್ನು ಸೃಷ್ಟಿ ಮಾಡಿ, ಒಂದೇದು ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು, ಆದಾಯವನ್ನು ಜಾಸ್ತಿ ಮಾಡ್ಕೋಬೇಕು. ಈ ನಿಟ್ಟಿನೊಳಗೆ ಸಾಕಷ್ಟು ಅವಕಾಶಗಳಿದಾವೆ. ಬೇಡಿಕೆ ಯಾವಾಗಲೂ ಕಡಿಮೆ ಇಲ್ಲಿ ತಿಳ್ಕೊಂಡ್ಬಿಡ್ರಿ. ನಾವು ಹೇಳ್ತಿರ್ತೀವಿ, ಏ ಮಾರುಕಟ್ಟೆ ಒಳಗೆ ಏನ್ ಬಿಡ್ರಿ ಸರ್, ಹೂ ಸಲ ಅಲ್ಲಿ ನೋಡ್ರಿ, ಅಲ್ಲಿ ಅವ್ರ 50 ರೂಪಾಯಿಗೆ ಮಾರ್ತಾರೆ, ನಮಗೆ ಬಿಡ 5 ರೂಪಾಯಿ ತಗೋತಾರೆ ಅಂತ ಹೇಳ್ತೀವಿ ನಾವು. ಕಾಮನ್ ಮಾತಿದೆ, ಯಾರಿಗೆ ಕೇಳ್ರಿ ಅದನ್ನ ಫಸ್ಟ್ ಮಾತು ಅದೇ ಬರ್ತೈತಿ. ನಾವು ಏನಾದ್ರು ಸಮಸ್ಯೆ ಹೇಳಂದ್ರೆ ಅದನ್ನ ಹೇಳ್ತೀರಿ ನಾವು. ಆದ್ರೆ ನಾ ಹೇಳ್ತಿಲ್ಲ, ನಮಗೆ ಗಹಾಯದಾಗ ನಾವು ಹೆಂಗ್ ಯಾಕೆ ಅವ್ರ 50 ರೂಪಾಯಿಗೆ ಮಾರ್ತಾರೆ, ನಾವು 5 ರೂಪಾಯಿಗೆ ಯಾಕೆ ತಗೋತೀವಿ. ನಾವು ಉದ್ಯಮದಾರ ಆಗ್ಬೇಕಲ್ಲ. ಸಾಕಷ್ಟು ಯುವಕರು ಮನೊಂದು ಬರ್ರಿ, ನೀವು 50 ರೂಪಾಯಿ ಕೊಡ್ತಾರ ಅಂದ್ರೆ 25 ರೂಪಾಯಿಗೆ ನೇರ ಗ್ರಾಹಕರಿಗೆ ಕೊಡ್ರಿ, ಅದೊಂದು ಉದ್ಯೋಗ ಮಾಡ್ರಿ, ಪಾಕೆಟ್ ಮಾಡ್ರಿ. ನೀವು ಹೇಳ್ತೀನಿ ಬೆಂಗಳೂರಾಗ ನಮ್ಗೆ ಏನೈತಿ, ಈಗ ಗ್ರಾಹಕರು ಕನ್ಸ್ಯೂಮರ್ ಏನ್ ವೀಕ್ನೆಸ್ ಐತಿ ಅದನ್ನ ತಿಳ್ಕೊಂಡು ನಾವು ಉದ್ಯಮವನ್ನು ಮಾಡ್ಬೇಕು. ಈ ಬೆಂಗಳೂರಾಗ ಹೇಳ್ದಂಗೆ ಕೇಳ್ರಿ, ನಮ್ಮ ಸ್ನೇಹಿತರು ಒಬ್ಬರು ಏನ್ ಮಾಡ್ಯಾರ, ಕೈಪಲ್ಯಗಳನ್ನ ಒಂದ್ ಸಣ್ಣ ಟೇಬಲ್ ತಗೊಂಡಾರ, ಆಟೋಮೆಟಿಕ್ ಆಗಿ ಇಲೆಕ್ಟ್ರಿಕ್ ಅಲ್ಲಿ ಕೈಪಲ್ಯನ ಹೆಸ್ತಾರ, ಹೆಚ್ಚಿ ಏರ್ ಟೈಟ್ ಪ್ಯಾಕ್ ಮಾಡ್ತಾರ, ಎಲ್ಲ ಅವರು ಇದಕ್ಕೆ ಸಪ್ಲೈ ಮಾಡ್ತಾರೆ. ಎಲ್ಲ ಅಪಾರ್ಟ್ಮೆಂಟ್ಗೆ ಅಲ್ಲಿ ಇಲ್ಲ, ಯಾಕಂದ್ರೆ ಬೆಂಗಳೂರಾಗ ವೀಕ್ನೆಸ್ ಹೆಚ್ಚಲಿಕ್ಕೆ ಸದ್ಯಕ್ಕೆ ಟೈಮ್ ಇರೋದಿಲ್ಲ, ಗಂಡ ಹೆಂಡತಿ ನೌಕರಿ ಮಾಡ್ತಿರ್ತಾರ, ಹೆಚ್ಚಿನ ಸದ್ಯಕ್ಕೆ ಟೈಮ್ ಇರೋದಿಲ್ಲ. ಅಂತ ಹೊತ್ತಾಗ ಅವ್ರದೀಗ ಅವ್ರದ್ದು ಎಷ್ಟು ಇರ್ಬೇಕು ಹೇಳ್ರಿ, ಫ್ರೆಶ್ ಕಾಯಿಪಲ್ಲೆ ಮುಂಜಾನೆ ಹೋಗಿ ಎಲ್ಲ ಇದನ್ನ ಮಾಡಿ ಅವ್ರು ಸಪ್ಲೈ ಮಾಡ್ಲಿಕ್ಕೆ ಇದು ಮಾಡಿದ್ರೆ ಅವ್ರದ್ದು ಟರ್ನ್ ಓವರ್ ತಿಂಗಳಿಗೆ 2-3 ಕೋಟಿ ಐತಿ, 2-3 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಅಂತ ಅವಕಾಶಗಳು ಸಾಕಷ್ಟು ಅದಾವು. ಯುವಕರು ಅದಕ್ಕೆ ಮುಂದೆ ಬರಬೇಕು. ನಮ್ಮ ಏನು ಸಮಗ್ರ ಕೃಷಿ ಮತ್ತು ನಾವು ಸಸ್ಟೈನಬಲ್ ಕೃಷಿಯನ್ನು ನಾವು ಜೈವಿಕ ನಿಯಂತ್ರಣ ಮೇಲೆ, ಯಾಕಂದ್ರೆ ಈಗ ಆರೋಗ್ಯದ ನಮಗೆ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಎಲ್ಲ ಸಿಟಿ ಪ್ಲೇಸ್ ಒಳಗಾಯ್ತು, ಹಳ್ಳಿ ಹಳ್ಳಿ ಒಳಗೆ ಆರೋಗ್ಯದ ಬಗ್ಗೆ ನಮಗೆ ಜಾಗೃತಿ ಭಾಳ ಬರ್ಲಿಕ್ಕತ್ತದ್ರಿ. ಅದ್ರ ಜೊತೆಗಿನ ನಮ್ಮ ಎನ್ವೈರ್ಮೆಂಟ್, ನಮ್ಮ ಸಾಯಿಲ್ ಹೆಲ್ತ್ ಏನೇನು ಮಾಡಬೇಕು. ಈ ಕಡೆ ಎರಡು ಹೇಳಿದ್ನಲ್ಲ ನೀವು, ಏನು ಬ್ಯಾಕ್ವರ್ಡ್ ಅಂತೀವಿ, ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತೀವಿ ನಾವು. ಏನೋ ಒಂದು ಪ್ರೊಡಕ್ಷನ್, ಇದೊಂದು ಹೊಲ ಅಂತಂದ್ರೆ ಒಂದು ಪ್ರೊಡಕ್ಷನ್ ಯೂನಿಟ್ ರೀ, ಅದಕ್ಕೆ ಏನೇನು ಬೇಕಪ್ಪ ಪ್ರೊಡಕ್ಷನ್ ಮಾಡ್ಲಿಕ್ಕೆ ನಾವು ಏನೇನು ಬೇಕು ಅದೆಲ್ಲ ಅದಕ್ಕೆ ಬ್ಯಾಕ್ವರ್ಡ್ ಲಿಂಕೇಜ್ ಅಂತೀವಿ. ಮುಂದೆ ಬಂದ ಪ್ರೊಡಕ್ಷನ್ ಬಂದ ಮೇಲೆ ಅದಕ್ಕೆ ಮುನ್ನಡೆ, ನಾವು ಏನು ಪ್ರೊಸೆಸಿಂಗ್ ಮಾಡ್ತೀವಿ ಅಥವಾ ಡೈರೆಕ್ಟ್ ಮಾರಾಟ ಮಾಡ್ತೀವಿ ಅಂಥವಕ್ಕೆಲ್ಲನೂ ಫಾರ್ವರ್ಡ್ ಲಿಂಕೇಜ್ ಅಂತೀವಿ ವ್ಯಾಪಾರಸ್ಥರಿಗೆ. ಅವನ್ನ ಎರಡೂ ನಾವು ಸ್ಟ್ರೆಂಥನ್ ಮಾಡಿಕೊಂಡು ಕೃಷಿಯನ್ನ ಮಾಡಿದ್ರೆ ನಾವು ಸಾಕಷ್ಟು ಬದಲಾವಣೆ ತಂದು ಕೃಷಿಯನ್ನ ನಾವು ಹಿರಿಯರಿಗೆ ಅದ ಇದು ಮಾಡ್ತೀನಿ, ಯುವಕರಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ರಿ, ಈ ರೀತಿ ಮಾಡಿ ನೀವು ಗೈಡೆನ್ಸ್ ಮಾಡ್ರಿ. ಅದಕ್ಕೆ ನಾವು ಇನ್ನೊಂದು ಹೇಳ್ತೀನಿ, ಈ ಸರ್ ಬಹಳ ಮಂದಿ ಕ್ವಶನ್ ಕೇಳ್ತಾರೆ ನನಗೆ ಕೃಷಿ ಒಳಗೆ, ಸರ್ ನೀವು ಹೆಂಗ್ ಮಾಡ್ಬೋದ್ರಿ ಇದನ್ನ ಸರ್ ನೀವು ಪಾಸಿಬಲ್ ಐತೇನ್ರಿ, ನಮಗೆ ನಾವು ದುಡಿಯೋ ಸಾಕಷ್ಟು ಐತಿ ಹೆಂಗ್ ಮಾಡ್ಬೋದ್ರಿ ಅಂತಂದ್ರೆ. ಅದಕ್ಕೆ ರೈತರು ಈಗ ಸಾಕಷ್ಟು ನೀವು ಯಾಕಂದ್ರೆ ನಾವು ಯಾರು ಇನ್ವಾಲ್ವ್ಮೆಂಟ್ ಬಹಳ ಕಡಿಮೆ ಐತ್ರಿ ಗೈಡೆನ್ಸ್ ಇಲ್ಲದಕ್ಕೆ. ನಾ ಅದಕ್ಕೆ ಹೇಳಾಕತ್ತೀನಿ, ರೈತ ಉತ್ಪಾದಕರ ಕಂಪನಿ ಯಾರ್ಯಾರು ಮಾಡ್ಕೊಂಡಿರಿ ಅದನ್ನು ಸ್ಟ್ರೆಂಥನ್ ಮಾಡ್ರಿ. ನಾವು ಗೈಡ್ ಮಾಡ್ತೀವಿ, ನಮ್ಮ ಕಡೆ ಬಂದ್ರೆ ಬೇಕಾದಷ್ಟೆಲ್ಲ ಗೈಡ್ ಮಾಡ್ತೀವಿ, ಸಕ್ಸಸ್ಫುಲ್ ಆಗಿ ಮಾಡೋಣಂತವನು. ಇದೇ ಕೊನೆಯ ಆಶಾ ಕ್ರೀಡೆ ನಮಗೆ, ರೈತ ಉತ್ಪಾದಕರ ಕಂಪನಿ ಮಾಡಿಕೊಂಡು ಕಂಪನಿ ಮೂಲಕ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿಮ್ಮದೇ ಆದಂಥ ಸಸ್ಟೈನಬಲ್ ಅಗ್ರಿಕಲ್ಚರ್ ಸಾವಯವ ಕೃಷಿ ಏನೈತಿ ಇದನ್ನೆಲ್ಲ ಹೇಳಿದ್ನಲ್ಲ, ಮಾಡ್ಕೊಂಡು ಬಿಟ್ರೆ ಏನಾಕೈತಿ, ನಿಮ್ಮ ಕೃಷಿಯನ್ನು ನೀವು ಮಾಡ್ಬೋದು, ಈ ಕಡೆ ಹಳ್ಳಿ ಅಭಿವೃದ್ಧಿ ಆಕೈತಿ, ನಿಮ್ಮ ಖರ್ಚು ಕಡಿಮೆ ಆಕೈತಿ, ಸಸ್ಟೈನಬಲ್ ಆಗಿ ನಿಮ್ದು ದೇಶ ವಿದೇಶಗಳಿಗೆ ಸದಾಗಿ ನಿಮ್ಮ ಪ್ರಾಡಕ್ಟ್ ಅನ್ನು ಕಳಿಸುವಂತ ಶಕ್ತಿ ಇರುವುದು ಈಗ ರೈತ ಉತ್ಪಾದಕರ ಕಂಪನಿ ಒಂದೇ. ಅದಕ್ಕೆ ನಾ ಹೇಳ್ತಾ ಇರ್ತೀನಿ, ಇದು ಕೊನೆಯ ಆಶಾ ಕಿರಣ ರೈತರಿಗೆ. ಇದ್ರ ಬಿಟ್ವಿ ಅಂತಂದ್ರೆ ಇವು ಯಾವ್ದೇ ಸ್ಕೀಮ್ ಬಂದು ಏನೋ ಮಾಡಿದ್ರು ಸದ್ಯಕ್ಕ ನಾವು ಎಲ್ಲ ಗಲಾಟೆ ಮಾಡ್ತೀವಿ, ಕೂಗಾಡ್ತೀವಿ, ಎಲ್ಲ ಮಾಡ್ತೀವಿ. ಅವಾಗ ಏನಾಗತ್ತೈತಿ, ಎಲ್ಲ ಹೋಗಿದ್ರು ಸದ್ಯಕ್ಕ ನಮ್ಮ ಕಾಲ ಮೇಲೆ ನಾವು ಚಪ್ಪಡಿ ಕಲ್ಲು ಹೇಳ್ಕೊಳಕತ್ತೇವೆ. ಈ ಸಾಲವಾಗಿ ಅವನು ಹೇಳ್ರಿ, ಯಾವ್ದ್ರ ಪ್ರಾಬ್ಲಮ್ ಸಾಲವಾಗಿ ಅವ್ನು ಹೇಳ್ಬಿಡ್ರಿ. ನಮ್ಗೆ ಎಟ್ಟ ಗಲಾಟೆ ಮಾಡ್ರಿ, ಎಟ್ಟ ಪೇಪರ್ನಾಗ ಹಾಕಿಸ್ರಿ, ಏನ ಹಾಕ್ರಿ, ಸಾಲ ಆಗುದಿಲ್ಲ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗಿದ್ದು ನಾವೇ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸುಸ್ಥಿರ ಕೃಷಿಯಲ್ಲಿ ಉದ್ಯಮಶೀಲತೆ ಮತ್ತು ಅಭಿವೃದ್ಧಿಯ ಅವಕಾಶಗಳು ಈ ವಿಷಯ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಶಿವಪುತ್ರಯ್ಯ ಚಿನ್ನಕಾಳಿಮಠ್ ಮತ್ತು ತಂಡದವರಿಂದ ಭಜನೆ ಪದ. ಜಗದೋ ಹಾಡ ತಾ ತಂಗಿಯರೆಲ್ಲ ತಕ್ಕ ಪತಿಯನ್ನು ಹುಡುಕೆ ಅಕ್ಕ ತಂಗಿಯರೆಲ್ಲ ತಕ್ಕ ಪತಿಯನ್ನು ಹುಡುಕೆ ಹಕ್ಕಿಯಂತೆ ಹಾರಿ ಹೋಗುವರು ಜಗದೋಳು ಹಕ್ಕಿಯಂತೆ ಹಾರಿ ಹೋಗುವರು ಜಗದೋಳು ಯಾರು ನಾಣವ ರನ್ನಲಿ ಈ ಜಗದೋಳು ಯಾರು ನಾಣವ ರನ್ನಲಿ ಈ ಜಗದೋಳು ಮಡದಿ ಮಕ್ಕಳು ಎಲ್ಲ ನಮ್ಮವರಲ್ಲ ಮಡದಿ ಮಕ್ಕಳು ಎಲ್ಲ ನಮ್ಮವರಲ್ಲ ಇವರಾದರೂ ಒಮ್ಮೆ ಬಿಟ್ಟು ಹೋಗುವರಲ್ಲ ಇವರಾದರೂ ಒಮ್ಮೆ ಬಿಟ್ಟು ಹೋಗುವರಲ್ಲ ಯಾರು ನಾಣವ ರನ್ನಲಿ ಈ ಜಗದೋಳು ಯಾರು ನಾಣವ ರನ್ನಲಿ ಈ ಜಗದೋಳು ಮಾಡದಂತ ತಾಯಿ ತಂದೆ ನಾನು ನೀರಿ ತಳ್ಳಿ ಬಿಟ್ಟು ಮರವಿನ ಭಯ ಕಂಜಿ ಗುರುವೆ ನಿಮ್ಮಡಿಗೆ ಬಂದ